ನಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಅಂತೆಲ್ಲ ಹೇಳ್ತಿರ್ತಾರೆ. ಈ ಕೃಷಿ ಲಾಭದಾಯಕ ಅನ್ಸುತ್ತಾ? ನೂರಕ್ಕೆ ನೂರು ಲಾಭನೇ ಸರ್. ಒಟ್ಟು ಕಂಟಿನ್ಯೂ ಮಾಡ್ತಿರ್ಬೇಕು, ನಾವು ಯಾವುದು ಬಿಡಬಾರದು. ಲಾಸ್ ಆಯ್ತಂತ ಬಿಡೋದು, ತೇಜ್ ಆಯ್ತಂತ ಹಾಕೋದು, ಕಮ್ಮಿ ಆದಾಗಲೇ ಹಾಕೋದೇ ಭಾರಿ ಒಳ್ಳೇದಂತ ನನ್ನ ಅಭಿಪ್ರಾಯ. ಈಗ ನೋಡ್ರಿ, ಈಗ ನಾವು ಟೊಮೊಟೊ ಹಾಕಿದೀವಿ, ಪೂರ ಡೌನ್ ಆದಾಗ ಹಾಕಿದೀನಿ, ಒಳ್ಳೆ ರೇಟ್ ಸಿಕ್ತು ನನಗೆ, ಒಳ್ಳೆ ರೇಟ್ ಸಿಕ್ತು. ಜಮೀನು ಎಷ್ಟು ಎಕರೆ ಇದೆ? ಜಮೀನು ನಮ್ದು ಟೋಟಲಿ ನಮ್ಮ ತಂದೆಯರು ಮಾಡಿದ್ದು, ನಾವು ಎಲ್ಲ ಸೇರಿ ಮಾಡಿದ್ದು 36 ಎಕರೆ ಇದೆ. ಇಲ್ಲಿ ನಾವು 3 ಅಣ್ಣ ತಮ್ಮಗಳು, ನಮಗೆ 3 ಮಕ್ಕಳು, ಟೋಟಲಿ 36 ಎಕರೆ ಇದೆ ಸರ್. ನೀರಾಗ್ತವೆ, ಈಗ ನೀರಾಗ್ತದೆ, ನೀರು ಭಾರಿ ಚೆನ್ನಾಗಿ ಆಗ್ತದವೆ. ಎಲ್ಲ ನೀರಾವರಿ ಮಾಡಿದ್ರೆ ಏನಾದರೂ ಖುಷ್ಕಿ ಜಮೀನು ಇದೆಯಾ? ಒಂದು 3-4 ಎಕರೆ ಹೊರಗಡೆ ಇದೆ, ಅದು ನೀರು ಇದ್ದಾಗ ಎಲ್ಲದೂ ಮಾಡ್ತೀವಿ, ನೀರಿಲ್ದಾಗ ಒಂದು 5-6 ಎಕರೆ ಮಾಡ್ಕೊಂತೀವಿ. ಇದು ಈಗ ಬೇಕಾದಷ್ಟು ನೀರಾಗ್ತದೆ, ಅಷ್ಟು ಮಾಡಿದ್ವಿ. ಒಂದು 20 ಎಕರೆ ಅಂದಾಜು ಬೂದುಗುಂಬಳ, ನೀರುಳ್ಳಿ, ಕೆಲವೆಲ್ಲ ಜೋಳ ಅಂದರೆ ಸುಮ್ಮನೆ ಅದನ್ನು ಮಲ್ಚಿಂಗ್ ಟೈಪ್ ಮಾಡೋದಕ್ಕೆ ಗೊಬ್ಬರ ಆದಂಗೆ ಆಗುತ್ತೆ ಅಂತ ಜೋಳ ಹಾಕಿದೆ ನನ್ನ ಮಗ. ಇಷ್ಟು ಮಾಡಿದ್ದೆ ನೋಡಿ ಸರ್. 2-3 ಎಕರೆ ನೀರಾವರಿ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ ಈ ಕೂಲರ್ ಸಮಸ್ಯೆ ಅಂತ ರೈತರು. ಅಂಥದ್ರಲ್ಲಿ 20-25-30 ಎಕರೆ ನೀರಾವರಿ ಮಾಡಿದ್ರಲ್ಲ, ಕಷ್ಟ ಅನ್ಸಲ್ವಾ? ಇಲ್ಲಿ ಮಾರಮ್ಮನಹಳ್ಳಿ ಅಂತ ಇದೆ ಸರ್, ಪರ್ಮನೆಂಟ್ ಕೂಲರ್ ಬರ್ತಾರೆ. ಬೇರೆ ಕಡೆ ಕರ್ನಾರಟ್ಟಿ, ಚಿನ್ನೋಮನಹಳ್ಳಿ, ಆಮೇಲೆ ಮುಸ್ಲುಗುಮ್ಮಿ, ಇಲ್ಲಿಂದ ಆಟ ಕಳಿಸಿ ತರಿಸ್ತಾರೆ ಕೂಲರ್ನ. ಪರ್ಮನೆಂಟ್ 150 ರೂಪಾಯಿ ಇದ್ರೂ 200 ಕೊಡ್ತೀವಿ. ಆ 250 ಆದ್ರೂ ಅವ್ರು 200ಕ್ಕೆ ಬರ್ತಾರೆ, ಪರ್ಮನೆಂಟ್ ಬರ್ತಾರೆ ಸರ್. ಆದ್ರಿಂದ ನಮಗೇನು ಕೂಲರ್ ಪ್ರಾಬ್ಲಮ್, ಈಗ ಸ್ವಲ್ಪ ಶೇಂಗ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್, ಒಂದು 8 ದಿವಸ, ಇನ್ನೊಂದು 8 ದಿವಸ ಅಷ್ಟೇ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಮುಖ್ಯವಾಗಿ ಆದಾಯ ತಂದು ಕೊಡೋಂಥ ಬೆಳೆ ಅಂದರೆ ಯಾವ್ದು ನಿಮಗೆ? ಈಗ ನಮಗೆ ಸೀಸನ್ ಅಂದರೆ ಈಗ ಟೊಮೊಟೊ ಪರವಾಗಿಲ್ಲ, ರೇಷ್ಮೆ ಭಾರಿ ಒಳ್ಳೇದೇ. ಆದರೆ ನಮಗೆ ಒಂದು ಟೈಮ್ನಲ್ಲಿ ರೇಷ್ಮೆ ನೀರಿಲ್ದಂಗೆ ಆಗ್ಬಿಟ್ರು. 1,000 ಮೊಟ್ಟೆ ಇಡೋಂಥ ಶೆಡ್ ಕಟ್ಸಿದ್ವಿ, ಅವಾಗ 1,000 ಮೊಟ್ಟೆ ಇಡ್ತಿದ್ವಿ, 10 ಎಕರೆ ರೇಷ್ಮೆ ಇತ್ತು. ಬರ್ತಾ ಬರ್ತಾ ಬರ್ತಾ ನೀರು ಕಡಿಮೆ ಆದವು, ರೇಷ್ಮೆ ಕೈ ಬಿಟ್ಬಿಟ್ವಿ. ಇತ್ತೀಚೆಗೆ ನೀರು ಆಗ್ತವೆ, ಆದರೆ ರೇಷ್ಮೆ ಬೆಳೆಸಕ್ಕೆ ಹೋದರೆ ಅದು ರೇಷ್ಮೆ ಬೆಳೆದದ್ದು ಸಪ್ಪ ಹಾಕಿದರೆ ವಿಷ ಬಿಡ್ತದೆ, 2-3 ಬೆಳೆ ಫೇಲ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಮುಂದುವರಿಸಿಲ್ಲ. ಈಗ ಬೂದುಗುಂಬಳ, ಟೊಮೊಟೊ ಇಂಥದ್ದು ಮಾಡ್ತಾ ಇದೀವಿ. ಈಗ 25-30 ಎಕರೆಲ್ಲೂ ಬರೀ ಟೊಮೊಟೊ ಬೂದುಗುಂಬಳನ ಬೇರೆ ಬೇರೆ ಬೆಳೆಗಳು ಬೆಳೀತಿರ್ತಾರೆ? ಮೇನ್ ಇಟ್ಕೊಂಡಿರೋದು ನಮ್ಮ ಹುಡುಗ ಬೂದುಗುಂಬಳ ಮತ್ತು ಟೊಮೊಟೊ. ನಾನು ಈ ಸರ್ತಿನೇ ಬೇರೆ ಬೇರೆ ಕಡೆ ಮಾಡ್ತಿದ್ದೆ ನಾನು ಕಾಂಟ್ರಾಕ್ಟ್ ಇಟ್ಕೊಂಡು, ಈಗ ಸ್ವಂತ ನಮ್ಮ ಜಮೀನಿಗೆ ಟೊಮೊಟೊ ಹಾಕಿದ್ನಿ. ಈಗ ಅಲ್ಲಿ ಈಗ ಸಾಕಷ್ಟು ತರಕಾರಿ ಬೆಳೆಗಳಿದಾವೆ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಹೀರೆಕಾಯಿ ಇಂಥವೆಲ್ಲ, ಅಂಥದ್ರಲ್ಲಿ ಈ ಟೊಮೊಟೊನೇ ಬೆಳಿಬೇಕಂತ ಯಾಕೆ ಆಸಕ್ತಿ? ನಮಗೆ ಮೊದಲಿಂದಲೂ ಅದು ಟೊಮೊಟೊ ಸೀಸನ್ನಾಗ ಹಾಕಬೇಕು, ನನಗೆ ಅನುಕೂಲ ಆಗಿದೆ ಸರ್. ಟೊಮೊಟೊದಾಗ ಭಾರಿ ಅನುಕೂಲ ಆಗಿದೆ. ಮುಂಚೆ ಬಹಳ ವರ್ಷಗಳ ಕೆಳಗೆ ನೀರುಳ್ಳಿ ಬೆಳೀತಿದ್ವಿ, ಇದೇ ಪ್ಲಾಟ್ನಲ್ಲಿ ನೀರುಳ್ಳಿ 5 ಎಕರೆ 10 ಎಕರೆ ಹಾಕ್ತಿದ್ವಿ. ಬರ್ತಾ ಬರ್ತಾ ಬರ್ತಾ ನೀರುಳ್ಳಿನ ಕೈ ಬಿಟ್ಟಿದ್ವಿ, ಬೂದುಗುಂಬಳ ಮತ್ತು ಟೊಮೊಟೊನೇ ಮೇನ್ ಮಾಡ್ಕೊಂಡಿದ್ವಿ. ಈಗ ಈ ಹೀರೆಕಾಯಿ ಅದು ಇದು ಕೆಲವರೆಲ್ಲ ಬೆಳೀತಾರೆ, ನಮಗೆ ಇದೇ ಇದಾಗೈತೆ. ಒಂದು ಬೆಳೆ ಇಡೋದು, ಅದನ್ನು ಮಾಗಿ ಮಾಡ್ಕೊಳ್ಳೋದು, ಚೆನ್ನಾಗಿ ಅದ ಮಾಡ್ಕೊಂಬೋದು, ಮತ್ತೆ ಇಡೋದು. ಈಗ ಟೊಮೊಟೊ ಹಾಕೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಾ? ಭೂಮಿನ ಈಗ ಟೊಮೊಟೊ ಆದ ತಕ್ಷಣ ವ್ಯವಸಾಯ ಮಾಡ್ತೀವಿ, ಕೋಳಿ ಗೊಬ್ಬರ ಹೊಡ್ಕೊಂತೀವಿ, ಎಲ್ಲ ರೆಡಿ ಮಾಡ್ಕೊಂತೀವಿ. ಅದಕ್ಕೆ ಬೂದುಗುಂಬಳ ಹಾಕೋದು, ಬೂದುಗುಂಬಳ ಕೂಳಿಗೆ ನನ್ನ ಮಗ ಬೂದುಗುಂಬಳ ಹಾಕಿದ್ದ, ಮಲ್ಚಿಂಗ್ ಪೇಪರ್ ಹಾಕಿ. ನೆಕ್ಸ್ಟ್ ಬೂದುಗುಂಬಳ ಹೋದ ತಕ್ಷಣ ಅದೇ ಮಲ್ಚಿಂಗ್ ಪೇಪರ್ನಲ್ಲಿ ಟೊಮೊಟೊ ಹಾಕಿದಾನೆ, ಬಂಪರ್ ಬಂದಿದೆ. ಅಂದರೆ ಅದು ಮಲ್ಚಿಂಗ್ನೂ ತೆಗೆದಿಲ್ಲ, ವ್ಯವಸಾಯನೂ ಮಾಡಿಲ್ಲ. ಈ ಥರ ಈಗ ಮತ್ತೆ ಇದು ಟೊಮೊಟೊ ಹೋದ್ಮೇಲೆ ಮತ್ತೆ ವ್ಯವಸಾಯ ಮಾಡೋದು, ಮಾಗಿ ಮಾಡೋದು, ಅಂದರೆ ಬಿಸಿಲು ಬಿಡಬೇಕದನ್ನ. ಈ ಥರ ಮಾಡ್ತೀವಿ, ಕೋಳಿ ಗೊಬ್ಬರ ಹೊಡಿತೀವಿ, ದನದ ಗೊಬ್ಬರ ಹೊಡಿತೀವಿ, ಅದರ ಮೇಲೆ ಈ ಕೆಮಿಕಲ್ ಫರ್ಟಿಲೈಸರ್ ಅವೆಲ್ಲ ಹಾಕ್ತೀವಿ. ಪ್ರತಿ ವರ್ಷ ಒಂದೇ ಥರ ಬೆಳೆಗಳು ಬೆಳೆಬಾರ್ದು, ಬೆಳೆ ಪರಿವರ್ತನೆ ಮಾಡಬೇಕು ಅಂತೆಲ್ಲ ಕೃಷಿ ವಿಜ್ಞಾನಿಗಳು ಹೇಳ್ತಿರ್ತಾರೆ. ನೀವು ಬೂದುಗುಂಬಳ ಟೊಮೊಟೊ ಪ್ರತಿ ವರ್ಷ ಇದೇ ಬೆಳೆಗಳು ಬೆಳೀತಿರಲ್ಲ, ಇಳುವರಿ ಅಥವಾ ರೋಗ ಈ ಥರ ಹೆಚ್ಚಾಗಿ ಕಾಡೋದಿಲ್ವಾ ನಿಮಗೆ? ಅಂದರೆ ಈಗ ಬೂದುಗುಂಬಳ ಅಂದರೆ ಮಲ್ಚಿಂಗ್ ಇರೋದ್ರಿಂದ ವ್ಯವಸಾಯ ಬೇಡ ಏನು ಬೇಡ, ಒಳ್ಳೆ ಟೈಮ್ಗೆ ಹಾಕ್ಬಿಡ್ತಾರೆ ಅನಿಸಿದ್ದು. ಅದು ಕಮ್ಮಿ ಇತ್ತು ರೇಟು, ಆದ್ರೂ ಹಾಕಿದ ಒಳ್ಳೆ ಅನುಕೂಲ ಆಯ್ತು. ಆದರೆ ಮಾಗಿ ಮಾಡ್ತೀವಿ, ಕಂಟಿನ್ಯೂ ಬೆಳೆ ಇಡಲ್ಲ, ಯಾವುದಾದ್ರೂ ಒಂದು ಬೆಳೆ ಪರಿವರ್ತನೆ ಮಾಡ್ತಲೇ ಇರ್ತೀವಿ. ಅಂದರೆ ಮಾಗಿ ಮಾಡ್ತೀವಿ, 3 ತಿಂಗಳು ಕಂಪ್ಲೀಟ್ ಒಣಗಕ್ಕೆ ಬಿಡ್ತೀವಿ ಅದನ್ನು. ಆದ್ದರಿಂದ ವರ್ಷಕ್ಕೆ 2 ಬೆಳೆ ಅಂತೂ ಮಾಡ್ಕೋಬೋದು. ಜಾಸ್ತಿ ಜಮೀನು ಇರೋದ್ರಿಂದ ಒಂದು 5-6 ಎಕರೆ ಮಾಡ್ಕೊಂತೀವಿ, ಇನ್ನು 5-6 ಎಕರೆ ವರ್ಷಗಟ್ಟಲೆ ಮಾಗಿ ಮಾಡ್ತೀವಿ, ಕೈ ಬಿಟ್ಬಿಡ್ತೀವಿ ಅದನ್ನ. ಆ ಥರ ಮಾಡ್ತೀವಿ. ಅಂತರ ಎಷ್ಟು ಕೊಡ್ತೀರಾ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸಾಲಿಂದ ಸಾಲಿಗೆ 6 ಅಡಿ ಬೆಡ್ ಮಾಡ್ತೀವಿ, ರೈಸಿಂಗ್ ಬೆಡ್ ಮಾಡ್ತೀವಿ, ಲ್ಯಾಟ್ರಲ್ ಹಾಕ್ತೀವಿ. ಆಮೇಲೆ ಸಸಿಯಿಂದ ಸಸಿಗೆ ಲ್ಯಾಟ್ರಲಲ್ಲಿ ಪಾಯಿಂಟ್ ಇರ್ತವೆ, 15 ಇಂಚ್ ಇರ್ತವೆ, 18 ಇಂಚ್ ಇರ್ತವೆ, ಜಿಗ್ ಜಗ್ ಹಾಕ್ತೀವಿ. ಸ್ವಲ್ಪ ಅಂಗ್ಲಗೂ ಮಾಡ್ತೀವಿ, ಒಂದೇ ಪಾಯಿಂಟ್ಗೂ ಒಂದೇ ಮಾಡ್ತೀವಿ. ಇದನ್ನು ನಾನು ಈಗ ಹಾಕಿರೋದು 6 ಅಡಿಗೆ ಹಾಕಬೇಕಾಗಿತ್ತು, 5 ಅಡಿಗೆ ಹಾಕಿಬಿಟ್ಟಿದ್ದೀನಿ. 5 ಅಡಿಗೆ ಹಾಕಿ ಕಟ್ಟಿಗೆ ಈ ಥರ ಉಣಿಸಿದ್ದು ನಾನು. ನನ್ನ ಮಗ ಈ ಥರ ಉಣಿಸಿ ಕಟ್ಟಿಗೆ ಹಾಕಿದ್ದ, 6 ಅಡಿ ಮಾಡಿದ್ದ. ಅವ್ನು ಬಂದು ನೋಡಿ ಈ ಥರ ಇರಬಾರ್ದು ಅಂತ ಇದನ್ನು ಓಪನ್ ಮಾಡಿಸಿ ಕಟ್ಟಿಗೆ ಹಾಕಿಸಿದ. ಅಂದರೆ ಬಿಸಿಲು ಬೀಳ್ಬೇಕು, ಅದಕ್ಕೆ ಅಂತರನೂ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಅಂತರ 6 ಅಡಿಗಿನ ಕಮ್ಮಿ ಇರಬಾರ್ದು. 1 ಎಕರೆ ನೋಡೋಣಂತ ಸಾವು ಹಾಕಿದ್ದೀನಿ. ಈಗ ಅದನ್ನು 7 ಡಿಫ್ರೆನ್ಸ್ ಇಟ್ಟಿದ್ದೀನಿ, 1.5 ಅಡಿ ಇಟ್ಟಿದ್ದಂದ್ರೆ ಎಷ್ಟು ಅಂಗ್ಲಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದನ್ನ ಸರಿಯಾಗಿ ಮೇಂಟೈನ್, ಗೊಬ್ಬರ ಔಷಧ ಮೇಂಟೈನ್ ಮಾಡಿದ್ರೆ ಒಳ್ಳೆ ಇಳುವರಿನೂ ಬರುತ್ತೆ. 1 ಎಕರೆ ಮಾಡಿದ್ನಿ, ಈಗ 10-12 ಸಾವಿರ ನೋಡ್ಬೇಕು ಅಂತ. ಈಗ ಟೊಮೊಟೊದಲ್ಲೆಲ್ಲ ಸಾಕಷ್ಟು ತಳಿಗಳಿದಾವೆ, ನಿಮ್ಗೆ ಹೆಚ್ಚು ಇಳುವರಿ ತಂದು ಕೊಡೋಂಥದ್ದು, ಹೆಚ್ಚು ಲಾಭ ತಂದು ಕೊಡೋಂಥ ತಳಿ ಯಾವ್ದು ನೀವು ಬೆಳೆಯೋದು? ಈಗ ಸದ್ಯಕ್ಕೆ 448 ಅಂತ ನಾಟಿ ಇದೆ, ಎಲ್ಲರೂ ಹಾಕೋದು ಅದನ್ನೇ ಮಾಡ್ತಾರೆ. ಅದರಲ್ಲಿ ಸಾವು ಅಂತ ಒಳ್ಳೆ ವೆರೈಟಿ ಬಂದು ಸಿಂಜೆಂಟ ಕಂಪ್ನಿದು ಸಿಕ್ಕ ಬಟ್ಟೆ ಗಟ್ಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅದು. ಬಾಳೆ ದನ ಹಾಕಿದರೆ ಬಾಳೆ ದನ ಲಾಭ ತಗೊಂಡಿದ್ದಾರೆ. ಮಳೆ ಅದು ಇದು ಬಂದರೆ ಮಲ್ಚಿಂಗ್ ಆಗ್ತಾ ಇದ್ದರೆ ಚುಕ್ಕಿ ಬರ್ತವೆ ಕಾಯಿ ಮೇಲೆ, ಮಾರ್ಕೆಟ್ ಇರಲ್ಲ, ದೂರ ಕಳ್ಸೋಕ್ಕೂ ಬರೋಲ್ಲ ಅದು. ಅದಕ್ಕಿಂತ ಮುಂಚೆ ಒಂದ್ಸತಿ ನಾನು ಅಲಂಕಾರ ಹಾಕಿದ್ದೆ, ಭಾರಿ ಚೆನ್ನಾಗಿ ಬಂತು. ಅದಕ್ಕಿಂತ ಮುಂಚೆ ಅಭಿನವ್ ಅಂತ ಹಾಕಿದ್ದೆ ಮುಸ್ಲಿಮ್ ಇನ್ನೊಂದು ಫ್ಲಾಟ್ನಲ್ಲಿ. ಇತ್ತೀಚೆಗೆ ಅವಿಲ್ಲ, ಇದಾವೆ, ಆಗ್ತಾ ಇಲ್ಲ. 448 ಮೇನ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಸಾವು ಅಂತ ಒಂದು ವೆರೈಟಿ ಇತ್ತೀಚೆಗೆ ಬಂದಿದೆ, ಚೆನ್ನಾಗಿ ಬರುತ್ತೆ ಸರ್. ಈಗ ನಮ್ಮ ಇಲ್ಲಿ ಲೋಕಲ್ ಚಿತ್ರದುರ್ಗ ದಾವಣಗೆರೆಯಲ್ಲೆಲ್ಲ ಈ ಹುಳಿ ಟೊಮೆಟೊ ನಾಟಿ ಟೊಮೆಟೊ ಕೇಳ್ತಾರೆ, ನೀವು ಏನು ಸೀಡ್ಸ್ ಅಂದ್ರೆ ಈ ಬಾದಾಮಿ ಟೊಮೆಟೊ ಆ ಟೈಪ್ ಬೆಳೀತಾ ಇದ್ರೆ ಯಾವ್ದು ಬೆಳಿತೀರ? ಇಲ್ಲ, ಈಗೇನ್ 448 ಅಂತ ಏನಿರ್ತದೆ ಅದು ನಾಟಿನೇ ಹುಳಿನೇ ಇರುತ್ತದೆ. ಈ ಸೀಡ್ ಉದ್ದ ಇರುತ್ತಲ್ಲ ಅದು ಸ್ವಲ್ಪ ಹುಳಿ ಇರಲ್ಲ, ಅದು ಎಕ್ಸ್ಪೋರ್ಟ್ ಬರುತ್ತೆ. ಈ ತರ ಉದ್ದ ಇರೋದ್ರಿಂದ ಕಾಯಿ ಮೇಲೆ ಕಾಯಿ ಬಾಕ್ಸ್ನಾಗ ಹಾಕಿದಾಗ ಡ್ಯಾಮೇಜ್ ಆಗಲ್ಲ. ಈ ರೌಂಡ್ ಬರೋವು ಡ್ಯಾಮೇಜ್ ಬರ್ತಾವೆ ಹೋಗ್ತಾ ಹೋಗ್ತಾ. ಅದರಲ್ಲಿ ಸಾವು ಮಾತ್ರ ಎಷ್ಟೇ ಕೆಂಪಾಗಲಿ ಡ್ಯಾಮೇಜ್ ಬರಲ್ಲ, ಅಷ್ಟು ಗಟ್ಟಿ. ಅದೆಲ್ಲ ಬಾಂಗ್ಲಾದಲ್ಲಿ ಹೋಗುತ್ತೆ ಸರ್, ಬಾಂಗ್ಲಾಕ್ಕೆ ಹೋಗುತ್ತೆ. ನೀವು ಬೆಳೀತಿರೋದು ಇವಾಗ? ಈಗ ಸದ್ಯಕ್ಕೆ 448 ಹಾಕಿದ್ದೀವಿ, ಇಬ್ಬರು ಹಾಕಿರೋದು ಅದನ್ನೇ ಮಗ ನಾನು. ಇದಕ್ಕಿಂತ ಮುಂಚೆ ಸಾವು ಹಾಕಿದ್ದ ಬಂತು ಚೆನ್ನಾಗೆ, ರೇಟ್ಗಳು ಇರಲಿಲ್ಲ, ಎಲ್ಲರಿಗೂ ರೇಟಿನ ತೊಂದರೆ ಆಯಿತು, ಬರ ಲಾಸ್ ಮಾಡಿಕೊಂಡಿದ್ದಾರೆ ಈ ಸಾರಿ. ಈಗ ಅನ್ಎಕ್ಸ್ಪೆಕ್ಟ್ ನಾವು ರೇಟ್ ಕಮ್ಮಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ಅನುಕೂಲವಾಗಿದೆ. ಸಸಿಗಳೆಲ್ಲ ನೀವೇ ಉತ್ಪಾದನೆ ಮಾಡ್ಕೊಂಡು ಸಸಿ ಮಾಡಿ ತಯಾರು ಮಾಡ್ಕೊಂಡು ಸಸಿಗಳು ನಾಟಿ ಮಾಡ್ತೀರಾ ಅಥವಾ ಈ ನರ್ಸರಿಯಿಂದ ತಾಮಂದು ನಾಟಿ ಮಾಡ್ತೀರಾ? ಎಲ್ಲರೂ ನರ್ಸರಿ ಸಹ. ಈಗ ಮೊದಲೆಲ್ಲ ಸಸಿನ ನಾವೇ ರೈಸಿಂಗ್ ಬೆಡ್ ಮಾಡಿ ಗೀಟ್ ಹಾಕಿ ಪ್ರತಿಯೊಂದು ಬೀಜ ಮಾಡಿ ಎಲ್ಲ ಮಾಡ್ತಿದ್ವಿ. ಇತ್ತೀಚೆಗೆ ನರ್ಸರಿದೆ ಸೀದಾ ಎಲ್ಲೇನ ನರ್ಸರಿಲಿ 500 ಕಿಲೋಮೀಟರ್ ದೂರದಾಗಿರಲಿ. ಈ ಬಾಕ್ಸ್ ಇರ್ತಾವೆ ಟೊಮೊಟೊ ಬಾಕ್ಸ್, 15 ಕೆಜಿ 20 ಕೆಜಿ, ಅದರಲ್ಲಿ ಟ್ರೇ ಈ ಥರ ಇಟ್ಟಿಗೆ ಬಂದು ನಾಟಿ ಮಾಡ್ತೀವಿ. ಯಾವ ಟೈಮ್ನಲ್ಲಿ ಹಾಕಿದ್ರು ಬಿಸಿಲಾಗೆ ಹಾಕಿದ್ರು ಆ ಕೋಕೋ ಫ್ರೂಟ್ ಇರೋದ್ರಿಂದ ಅಂಟ್ಕೊಳ್ತಿದ್ವಿ. ನಾವು ಮಾಡ್ಕೊಂಡವು ಬಿಸಿಲಾಗೆ ಹಾಕಕ್ಕೆ ಬರ್ತದಲ್ಲ, ಬಾಡ್ಬಿಡ್ತಿದ್ವು. ಈಗ ನರ್ಸರಿಗಳು ಎಲ್ಲ ಕಡೆ ಇರೋದ್ರಿಂದ ನರ್ಸರಿಯಿಂದಲೇ ತರ್ತೀವಿ. ಬೀಜ ನೀವೇ ಕೊಡಿಸ್ತೀರಾ ಅವರೇ ಎಲ್ಲ ಉತ್ಪಾದನೆ ಮಾಡಿಕೊಡ್ತಾರ? ಇಲ್ಲ, ಅವ್ರ ಕಂಪ್ನಿಗಳಿಂದ ತರಿಸ್ತಾರೆ ಸರ್, ಒಳ್ಳೆ ಗ್ಯಾರಂಟಿ ಬೀಜನ ತರಿಸ್ತಾರೆ. ತರಿಸ್ಬಿಟ್ಟು ಹಾಕ್ತಾರೆ, ಯಾವ್ಯಾವ ಬೇಡಿಕೆ ಹೆಂಗಿರುತ್ತೋ ಅಂತಂತ ಬೀಜ ತರಿಸ್ತಾರೆ. ಎಲ್ಲಿ ಯಾವ ಬೆಡ್ ಮೇಲೆ ಚೆಲ್ಲಿರ್ತೋ ಅದಕ್ಕೆಲ್ಲ ಅವ್ರದ್ದು ಲೇಬಲ್ ಇರ್ತಲ್ಲ ಪ್ಯಾಕೆಟ್, ಅವ್ನ ಗುರ್ತು ಮಾಡಿರ್ತಾರೆ ಹಾಕಿರ್ತಾರೆ. ಇದು ಇದು 448, ಇದು ಸಾವು, ಈ ಥರ. ನನ್ನ ಮಗ ಈಗ ಚಳ್ಳಕೆರೆಗೆ ನರ್ಸರಿ ಮಾಡಿರೋ ಹುಡುಗ ಮೆಣಸಿನ ಸಸಿನೂ ಮಾಡ್ತಾನೆ, ಕೋಸು ಮಾಡ್ತಾನೆ, ಟೊಮೊಟೊ ಸಸಿಗಳು 2-3 ವೆರೈಟಿ ಮಾಡ್ತಾನೆ. ಎಲ್ಲ ನಮೂನಿ ನರ್ಸರಿನೂ ಮಾಡ್ತಾನೆ, ನರ್ಸರಿಯಿಂದಲೇ ತರೋದು ಸಸಿ ಮಾತ್ರ. ಈಗ ನರ್ಸರಿಯಲ್ಲಿ ಯಾವುದೇ ತರ ಮೋಸ ಮಾಡೋದಿಲ್ಲ, ಸಾಹು 444 ನಮ್ಗೆ ಕೇಳದೆ ತಳಿನೇ ಬೆಳೆಸಿ ಕೊಡ್ತಾರ? ಹೆಂಗ ಕೊಡ್ತಾರೆ ಸರ್, 100%, ಅದು ಗ್ಯಾರಂಟಿ ಇದೆ. ಗ್ಯಾರಂಟಿ ಇರತಕ್ಕಂದ್ರೆ ಬಹಳ ನರ್ಸರಿಗಳು ಆಗ್ಬಿಡ್ತಾವೆ ಇತ್ತೀಚೆಗೆ. ಆಂಧ್ರದಿಂದ ಒಬ್ರು ಬಂದ್ರು, ಇಬ್ರು ಬಂದ್ರು, ಈಗ ಸ್ವಲ್ಪ ಹೆಚ್ಚು ಕಮ್ಮಿ. ಆಂಧ್ರದ್ರು 50 ನರ್ಸರಿ ಅದು ನಮ್ಮ ಚಾಗೇರಿ ಸುತ್ತಮುತ್ತ. ನಮ್ಮರ್ ಮಾಡಿರೋದು ಕಮ್ಮಿ, ನಮ್ಮರ್ ಅಂದ್ರೆ ಇಲ್ಲರೇ ಮಾಡಿರೋದು ಕಮ್ಮಿ. ನಮ್ಮ ಹುಡುಗ ಒಬ್ಬನೇ ಮಾಡಿರ್ಬೋದು ಅಂತ ಕಾಣುತ್ತೆ ಅಲ್ಲೇ, ಅಂದ್ರೆ ಪರಿಚಯ ಇದ್ದಾರು ನೋಡ್ಕೊಂಡು ಮಾಡಿದಾನೆ, ಪಕ್ಕ ಮಾಡ್ತಾವ್ ನಮ್ಮ ಹುಡುಗ. ಹೇಳ್ತಾರೆ ರೈತರು ಇಲ್ಲರೆಲ್ಲ ಅಲ್ಲಿಗೆ ಹೋಗ್ತಾರೆ ಚಳ್ಳಕೆರೆಗೆ, ನಿಮ್ಮ ಹುಡುಗ ಭಾರಿ ಒಳ್ಳೆ ಕ್ವಾಲಿಟಿ ಮಾಡಿಕೊಡ್ತಾನೆ, 10 ಪೈಸೆ ಜಾಸ್ತಿ ಹೇಳಿ. ಮೊನ್ನೆ 95,000 ಸಸಿ ಇತ್ತು ಕೋಸು, ಅಂದರೆ ಸುಮ್ಮನೆ ಹಾಕ್ಬಿಟ್ಟಿದಾನೆ ಅಡ್ವಾನ್ಸ್ ಆಗಿ. ರೇಟ್ ಕಮ್ಮಿ ಇತ್ತು, 2 ರೂಪಾಯಿ 3 ರೂಪಾಯಿ ಇತ್ತು, ಖರ್ಚಾಗಲಿಲ್ಲ, ಆರ್ಡರ್ ಕೊಟ್ಟಲೇ ಏನಿಲ್ಲ. ನನಗೆ ಹೇಳಿದ, ಈಗ ಭಾಳ ಕಮ್ಮಿ ಐತೆ ಹಾಕು, ರೇಟ್ ಜಾಸ್ತಿ ಆಗುತ್ತೆ, ಟೊಮೆಟೊ ಹಾಕಕ್ಕೆ ಹೋಗ್ಬೇಡ ಅಂತ. ನಾನು 1 ಎಕರೆ ಹಾಕಿದ್ದೆ, ಅದು ಲೆಕ್ಕಲ್ಲ. ಅನಂತರೆಡ್ಡಿ ಅಂತ 95,000 ಸಸಿ ತಂದು ಹಾಕಿದ, ಚೆನ್ನಾಗಿ ಅಂಟ್ಕೊಂಡು ತಿನ್ನ 15 ದಿವಸ ಬರ್ತೀವಿ, 20 ರೂಪಾಯಿ ಇದೆ. ಅವನು ಹೇಳಿದ, ಮಗ ಕಮ್ಮಿ ಇದ್ದಾಗ ಯಾರು ಹಾಕಲ್ಲ, ನೀನು ಹಾಕು ಜಾಸ್ತಿ ಆಗತ್ತೆ ಅಂದ. ಹಾಗೆ ಜಾಸ್ತಿ ಹಂಗೆ ಆ ಥರ ಅವರು ಸ್ವಲ್ಪ ವಿಷಯಗಳು ತಿಳ್ಕೊಂತಿರ್ತಾರೆ. ಈಗ ಮೊನ್ನೆ ಟೊಮೆಟೊದಾದ್ರೆ ಅಷ್ಟೇ, ಈಗ ಅಪ್ಪ ಹಾಕ್ಬಿಡ್ದಾನೆ ಟೊಮೆಟೊ ಒಳ್ಳೆ ಚಾನ್ಸ್ ಆಗುತ್ತೆ ಅಂತ ಈಗ ಅಲ್ಲಿ ಹೇಳ್ತಕ್ಕೆ ಕೆಳಗೆ ಹೇಳಿದ್ದ. ಅಂದರೆ ಎಲ್ಲ ಕಡೆ ತಿಳ್ಕೊಂತಾರೆ ಅವರು. ಯಾವ ಸಮಯದಲ್ಲಿ ನಾವು ನಾಟಿ ಮಾಡಿದರೆ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತೆ ಟೊಮೊಟೊನ? ಟೊಮೊಟೊ ನಮ್ಮ ಕಡೆ ಸೀಸನ್ನಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಹಾಕ್ತಾರೆ, ಅದು ಒಂದು ಸೀಸನ್. ನಮ್ಮದು ಬರೋಷ್ಟೊತ್ತಿಗೆ ಮಹಾರಾಷ್ಟ್ರದ್ದು ಸ್ವಲ್ಪ ಹಂಗೆ ಕ್ಲೋಸ್ ಆಗ್ತಾ ಇರುತ್ತೆ, ನಮ್ಮದು ಕೋಲಾರಕ್ಕೆ ಚಾಲ ಆಗುತ್ತೆ. ಅದು ಕ್ಲೋಸ್ ಆಯಿತು ಅಂದೇಟಿ ನಮ್ಮರಿ ಚಾನ್ಸು. ಆಮೇಲೆ ಈ ಕಡೆ ಉತ್ತರ ಇಂಡಿಯಾಕ್ಕೆಲ್ಲನೂ ಬೇಕಾಗುತ್ತೆ, ನಮ್ಮ ಕಡೆ ಮೇಲೆ ಸಿಕ್ಕಾ ಬಟ್ಟೆ ಹೋಗುತ್ತೆ. ಕೋಲಾರದಿಂದ 500 ಲೋಡ್ ಆಗ್ತಾವೆ ಡೈಲಿ ನಮ್ಮ ಸೀಸನ್ನಾಗೆ. ಈಗ ಸ್ವಲ್ಪ ಈಗ ಇದು ಒಂದು ಸೀಸನ್, ಇದು ಮಹಾರಾಷ್ಟ್ರದ ಚಾಲ ಆಗುತ್ತೆ ನೋಡಿ, ನಿನ್ನೆಲಿಂದ ಮಹಾರಾಷ್ಟ್ರದ ಬರ್ತೈತೆ, ಅಲ್ಲೇ ಆದ ಒಂದು ಸ್ಟೇಟು ಚಾಲ ಆಗುತ್ತೆ. ಸಸಿ ನಾಟಿನ ಮಾಡಿದ್ಮೇಲೆ ಏನೇನು ಕೆಲಸ ಇರುತ್ತೆ ಜಮೀನಲ್ಲಿ? ಫಸ್ಟ್ ಸಸಿ ನಾಟಿದ ಮೇಲೆ ನಮಗೆ ವಾತಾವರಣ ಕೂಡಿದ್ರೆ ಡ್ರಂಚಿಂಗ್ ಮಾಡ್ತೀವಿ, COC ಬ್ಯಾಕ್ಟೀರಿಯಾಶಕ್ ಅಂತ ಡ್ರಂಚಿಂಗ್ ಮಾಡ್ತೀವಿ. ಅದಾದ್ಮೇಲೆ ಒಳ್ಳೆ ದಿಶಾ, ಆಮೇಲೆ ರೂಟ್ ಮ್ಯಾಕ್ಸು, 1261-0 ಅಂತ ಅವೆಲ್ಲ ಇರ್ತದೆ, ಅವೆಲ್ಲ ಮಿಕ್ಸ್ ಮಾಡ್ತೀರಿ, ಮತ್ತೆ ಡ್ರಂಚಿಂಗ್ ಮಾಡ್ತೀವಿ, ಪಿಕಪ್ ಆಗುತ್ತೆ ಚೆನ್ನಾಗೆ. ಆಮೇಲೆ ಸ್ಪ್ರೇಗೆ ಅದಕ್ಕೆಲ್ಲ ಎಲೆ ಅಥವಾ ಕಾಯಿ ಕೊರತ ಚುಕ್ಕೆ ಇಂಥವಕ್ಕೆಲ್ಲ ಔಷಧಿಗಳು ಸಿಗ್ತವೆ. ಔಷಧಿ ಅಂಗಡಿಗೆ ನಾವೇ ಮಾಡ್ತೀವಿ, ನಾವು ನೋಡ್ಕೊಂತೀವಿ, ಹೋಗ್ತೀವಿ, ಅವ್ರಿಗೆ ತೋರಿಸ್ತೀವಿ, ಅದಕ್ಕೆ ಸರಿಯಾದ ಔಷಧ ಕೊಡ್ತಾರೆ, ಅವ್ರು ಕ್ಯೂರ್ ಆಗ್ತವೆ. ನೀರು ಗೊಬ್ಬರ ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡಬೇಕು? ಮೇಲ್ ಗೊಬ್ಬರ ಏನೇನು ಗೊಬ್ಬರ ಕೊಡ್ತೀರಾ? ಮೇಲ್ ಗೊಬ್ಬರ ಅಂದರೆ ಅದೇ ಈ R19, ಆಮೇಲೆ 10-26-26 ಇಂಥವೆಲ್ಲ ಗಟ್ಟಿ ಗೊಬ್ಬರಗಳು, ಪೊಟ್ಯಾಶು ಅವೆಲ್ಲ ಬಡ್ಡಿ ಕೊಡ್ತೀವಿ. ಆಮೇಲೆ ಡ್ರಿಪ್ನಲ್ಲಿ ಸಾಲಿಬಲ್ ಕೊಡ್ತೀವಿ, ಈ ತರ ಮಾಡ್ತೀವಿ. ಈ ಗೊಬ್ಬರ ಎಷ್ಟು ದಿವಸಕ್ಕೊಮ್ಮೆ ಕೊಡ್ಬೇಕು, ಎಷ್ಟು ದಿವಸದವರೆಗೆ ಕೊಡ್ಬೇಕಾಗತ್ತೆ ಗೊಬ್ಬರ? ಇವಾಗ ನಾವು ಮುಂಚೆ ಕೊಟ್ಟಿದ್ ಬಿಟ್ಟು ಈಗ ಮತ್ತೆ ಈಗ ಗೊಬ್ಬರ ಹಾಕ್ಸ್ಬೇಕು. ಗಟ್ಟಿ ಗೊಬ್ಬರ ಅಂತಾರದ್ ಮಾಮೂಲಾಗೆ 10-26 ನಾಳಿಂದ ಹಾಕ್ಸ್ಬೇಕು. ಈಗ ಅದಕ್ಕೆ ನಮ್ಮ ಹುಡುಗ ಸಾಲಿಬಲ್ ಬಿಟ್ಟದಾನೆ, ನಮ್ದು ಆ ಕಡೆ ಫ್ಲಾಟ್ ಸಾಲಿಬಲ್ ಬಿಟ್ಟದಾನೆ, ಅದಕ್ಕೆಲ್ಲ ಸಾಲಿಬಲ್ಗಳು ಇರ್ತವೆ, ಆ ಸಾಲಿಬಲ್ ಬಿಡ್ತಾನೆ. ಆಮೇಲೆ 15 ದಿವಸಕ್ಕೊಂದ್ಸತಿ ನಾವು ಸಾಲಿಬಲ್ ಕೊಡ್ತಾ ಇರಬೇಕು. ಗಟ್ಟಿ ಗೊಬ್ಬರ ತಿಂಗಳಿಗೆ ಒಂದ್ಸತಿ ಕೊಟ್ಟರು ನಡೀತೈತೆ. ಫಸ್ಟ್ ನೆಲಕ್ಕೆ ಬೇರೆ ಕೊಟ್ಟಿರ್ತೀವಿ, ದನ ಗೊಬ್ಬರ ಕೋಳಿ ಗೊಬ್ಬರ ಇಂಥವೆಲ್ಲ ನೆಲಕ್ಕೆ ಹಾಕಿರ್ತೀವಿ. ಚೆನ್ನಾಗಿ ಇದನ್ನೆಲ್ಲ ನೀವು ತುಂಬಾ ಆಧುನಿಕವಾಗಿ ಮಾಡ್ತಾ ಇದ್ರ, ಗೂಟ ನೆಟ್ಬಿಟ್ಟು ದಾರ ಕಟ್ಟಿ ಇದೆಲ್ಲ, ಇದೆಲ್ಲ ಎಷ್ಟು ದಿವಸ ನಂತರ ನಾವು ಇದ ಗೂಟ ನೆಟ್ಟು ದಾರ ಕಟ್ಟಬೇಕಾಗ? ಅಲ್ಲಿ ಒಂದು ತಿಂಗಳ ಅಂದಾಜ್ ಆಗಿರುತ್ತೆ ಸರ್. ಅಲ್ಲಿ ಹೂವು ಕಾಯಿ ಬಡ್ಡೆ ಬಲ್ತಿರುತ್ತೆ, ಅಲ್ಲಿ ತೂಕ ಆದಂಗೆಲ್ಲ ನೆಲಕ್ಕೆ ಬೀಳುತ್ತೆ. ಅವಾಗ ನಾವೇನು ಮಾಡ್ತೀವಿ, ದಾಬಸ್ಪೇಟೆಗೆ ಹೋಗ್ತೀವಿ, ಅಲ್ಲಿ ಕಟ್ಟಿಗೆ ತರ್ತೀವಿ, ನೀಲಗಿರಿ ಕಟ್ಟಿಗೆ ಲೋಡ್ ಲೋಡ್ ತರ್ತೀವಿ. ತಂದುಬಿಟ್ಟು ಇಲ್ಲೊಂದು ಬಂಡೆ ಕಟ್ಟಂತ ಒಂದು ಊರೈತೆ ಹಿರಳ್ಳಿ ಹತ್ರ, ಲೇಬರ್ಸ್ ಒಂದು 100 ಜನ ಇದಾರೆ ಈ ಕಟ್ಟಿಗೆ ಉಣಿಸೋದ್ರಲ್ಲಿ ಸ್ಪೆಷಲಿಸ್ಟ್ ಅವರು. ಅವ್ರೇನಿಲ್ಲ, ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ, ಅವ್ರಿಗೆ ಒಂದು ಟಿಫನ್ ಕೊಡ್ಬೇಕಷ್ಟೇ. ನಾವು ಅವರು ಅನುಮತಿ ಮಾಡ್ಕೆ ಬಂದ್ಬಿಡ್ತಾರೆ, ಕಟ್ಟಿಗೆ ಉಣಿಸೋದು, ಕಟ್ಟೋದು, ವೈರ್ ಎಳೆಯೋದು ಎಲ್ಲ ರೆಡಿ ಮಾಡಿ ಒಂದುವರೆಗೆ ಹೋಗಿಬಿಡ್ತಾರೆ. ಅವ್ರಿಗೆ 300 ರೂಪಾಯಿ ಕೂಲಿ, ಎಲ್ಲಿ ಬೇಕಾದ್ರೂ ಬರ್ತಾರೆ. ಅದನ್ನ ಮಾಡಲೇಬೇಕು, ಕಟ್ಟಿಗೆ ಉಣಿಸ್ತಿದ್ರಾಗಲ್ಲ. ಆಮೇಲೆ ಹಿಂಗೆ ವೈರ್ ಎಳೆಯೋದೆಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಕೆಲವರು ಸುಮ್ಮನೆ ಬೆಡ್ಡಿನ ಮೇಲೆ ಬೆಳೀತಾರೆ, ಈ ಥರ ನಿಮ್ಮ ಥರ ಆಧುನಿಕವಾಗಿ ಕಟ್ಟಿಗೆ ನೆಟ್ಬಿಟ್ಟು ದಾರ ಕಟ್ಟಿದ್ದೆಲ್ಲ ಬೆಳೆಯಲ್ಲ, ಆ ಥರ ಬೆಳೆದಾಗ ಲಾಸ್ ಆಗುತ್ತಾ ಸುಮ್ಮನೆ ಗಿಡಗಳು ಬೆಳೆಸಿದ್ರೆ? ಎಲ್ಲ ಹಂಗೆ ಮಾಡೋದು, ಕಟ್ಟಿಗೆ ಉಣಿಸೋದೇ ಇಲ್ಲ ಅವರು. ಸ್ವಲ್ಪ ಕಲ್ಲು ಭೂಮಿ ಇದ್ರೆ ಪರವಾಗಿಲ್ಲ, ಮಣ್ಣು ಇರ್ತಕ್ಕಂಥ ಮಿತವಾದ ಭೂಮಿ ಇದ್ರೆ ಕಾಯಿ ನೆಲಕ್ಕೆ ಟಚ್ ಆಗಿರುತ್ತೆ. ಅಕಸ್ಮಾತ್ ಮಳೆನೇ ಬಂತು ಅಥವಾ ಡಿಪ್ನಲ್ಲಿ ಬಿಡ ನೀರೇ ಆಗಲಿ, ತೇವಾಂಶ ಎಲ್ಲಿ ಇರ್ತದೋ ಕೊಳ್ತೋಗ್ಬಿಡುತ್ತೆ, 100% ಅದು ಡ್ಯಾಮೇಜ್ ಆಗಿ. ಮಳೆ ಬಂತಂದ್ರೆ ಓಕೆ, ಈಗ ಹಿಂಗಾಗೆ ಈಗ ಸಿಕ್ಕಾಬಟ್ಟೆ ಎಲ್ಲ ವಾಶ್ ಔಟ್ ಆಗಿ ನಮಗೆ ರೇಟ್ ಸಿಕ್ಕಿರೋದು. ಕಟ್ಟಿಗೆ ಉಣಿಸಿದ್ರೆ ಟೊಮೊಟೊ, ಕಟ್ಟಿಗೆ ಉಣಿಸ್ತಲೇ ಇದ್ರೆ ಮಳೆ ಬಂದ್ರೆ ಭಾರಿ ತೊಂದರೆ ಸರ್. ಸ್ವಲ್ಪ ಕಟ್ಟಿಗೆದು ದಾರದ್ದೆಲ್ಲ ಖರ್ಚು ಬಂದ್ರು ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಮತ್ತೆ ಈ ತರ ಯಾವ್ದೇ ಲಾಸ್ ಆಗೋದಿಲ್ಲ. ಲಾಸ್ ಆಗಲ್ಲ, ಮತ್ತೆ ಕಟ್ಟಿಗೆ ಉಣಿಸ್ಲೇಬೇಕು, ಕಟ್ಟಿಗೆ ಉಣಿಸ್ಬೇಕು, ದಾರ ಕಟ್ಟಬೇಕು. ನೆಲಕ್ಕೆ ಟಚ್ ಆಗಬಾರ್ದು, ಒಂದು ಎಲೆ ಟಚ್ ಆದರೂ ಅದ್ರ ಹಿಂದೆಲ್ಲಿ ರೋಗ ಬರುತ್ತೆ. ನಾವೇನ್ ಮಾಡ್ತೀವಿ, ಫಸ್ಟ್ ಎಲೆ ಇರುತ್ತಲ್ಲ ನೆಲ ದೊಡ್ಡದ್ದು ಎಲೆನ ಕಟ್ ಮಾಡಿಬಿಡ್ತೀವಿ ನೆಲಕ್ಕೆ ಟಚ್ ಆಗದಂಗೆ. ನಮ್ಮ ಹುಡುಗನು ಮಾಡಿಸಿದ್ರೆ ನಾನು ಅದೇ ಥರ ಕಟ್ ಮಾಡಿಸ್ತೀವಿ, ಕೆಳ ಬಡ್ಡೆ ಎಲೆಗಳು ಟಚ್ ಆಗಕೂಡ್ದು, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ ಸಾಕಷ್ಟು ಜನ ರೈತರು ಈ ತರಕಾರಿ ಬೆಳಿಲಿಕ್ಕೆ ಎದರದಂದ್ರೆ ಈ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಬರುತ್ತೆ ಅಂತ. ಈ ಟೊಮೆಟೊ ಮುಖ್ಯವಾಗಿ ಏನೇನು ರೋಗ ಬರುತ್ತೆ, ಏನೇನು ಕೀಟ ಬರುತ್ತೆ? ಅದಕ್ಕೆ ಥ್ರಿಪ್ಸ್ ಬರುತ್ತೆ, ನುಸಿ ಅಂತ, ಆಮೇಲೆ ಕಾಯಿ ಕೊರತೆ ಬರುತ್ತೆ, ಈ ರೆಡ್ ಮೈಟ್ಸು, ವೈಟ್ ಮೈಟ್ಸು ಇಂಥವೆಲ್ಲ ಬರ್ತವೆ. ಬಂದಾಗ ಅದಕ್ಕೆ ನಮ್ಮ ಪೂರ ಅನುಭವ ಇದ್ರೆ ನಮ್ಗೆ ಇಂಥದ್ದೇ ಬೇಕಂಬುದು ಗೊತ್ತಾಗುತ್ತೆ. ಈ ಅಂಗಡಿಯಲ್ಲಿ ಔಷಧಿ ಅಂಗಡಿ ಕೊಡೋರು ಇರ್ತಾರಲ್ಲ, ಎಕ್ಸ್ಪರ್ಟ್ಸ್ ಅದಾರೆ. ಈಗ ಚಳಿಕೆರೆಗದರೆ, ನಾಯಕನಟ್ಟೆಗದರೆ, ನಮ್ಮ ಊರಾಗದರೆ, ನಾವು ಎಲೆ ತಗೊಂಡೋದ್ರೆ ಅದಕ್ಕೆ ಇಂಥದ್ದೇ ಹೊಡಿಬೇಕು ಅಂತ ಹೇಳ್ತಾರೆ, ಇಷ್ಟೇ ಹೊಡಿಬೇಕು ಅಂತ ಹೇಳಿದ್ರೆ ಅಷ್ಟೇ ಅನುಭವ. ನಮ್ಮಂತ 100 ಜನ ಹೋಗಿ ಹೋಗಿ ಅವ್ರಿಗೆ ನಮಗೇನೆ ಹೆಚ್ಚಿಗೆ ಅನುಭವ ಬಂದಿರುತ್ತೆ. ಇದೇ ಥರನೇ ಸಾಮಾನ್ಯವಾಗಿ ಮಾಡೋದು ಹಿಂಗೆ, ಕಲ್ಯಾಣ ದುರ್ಗದಿಂದ ಔಷಧ ತರ್ತಾರೆ, ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಅಂತ. ಕೆಲವು ರೈತರು ಎಕ್ಸ್ಪರ್ಟ್ ಇಂಥದ್ದೇ ಬೇಕು, ನಮ್ಮ ಈರಳ್ಳಿ ಬಿಡುಗದನ್ನು ರುದ್ರುವನಂತೆ ಹೋಗ್ತಾನೆ ಔಷಧಿ ಅಂಗಡಿಗೆ, ಇಂಥದ್ದೇ ಕೊಡೋ ಅಂತಾನೆ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಅನುಭವ ಬಂದೋಗ್ಬಿಟ್ಟತೆ, ಅವ್ರು ಹೇಳಿದ್ ಕೊಡಲ್ಲ, ಯಾ ಇದೋಡಿ ಅಂತ ಅವ್ರು ಹೇಳಿದ್ರು, ನನಗೆ ಇದೇ ಬೇಕು ಅಂತಾನೆ. ಅಂದ್ರೆ ಒಳ್ಳೆ ಅನುಭವ ಹುಡುಗಾದಾಗಳದ್ದು, ಅವ್ರ ತಂದಿರ ಕಾಲದಾಗಳದಲ್ಲೂ ಟೊಮೊಟೊ ಎಲ್ಲ ನಮೂನಿ ತರಕಾರಿ ಬೆಳೆದ್ಬಿಟ್ಟಿದ್ದಾರೆ, ಈರಳ್ಳಿ ಎಕ್ಸ್ಪರ್ಟ್ಸ್ ತರಕಾರಿ ಬೆಳೆ ಅದರಲ್ಲಿ. ಈಗ ಟೊಮೊಟೊ ಬಿಡ್ಲಿಕ್ಕೆ ಎಷ್ಟು ತಿಂಗಳ ನಂತರ ಪ್ರಾರಂಭ ಆಗುತ್ತೆ, ಅದನ್ನ ಯಾವ ರೀತಿ ಮಾಡ್ಬೇಕಾದ್ರೆ? ಸಸಿ ನಾಟಿ ಮಾಡಿದ್ಮೇಲೆ 2 ತಿಂಗಳು, 2 ತಿಂಗಳು 1 ವಾರ, ಮುಂಚೆ 1 ವಾರ ಹಿಂದೆ ಸಿಕ್ಕಾಬಟ್ಟೆ ಎಷ್ಟು ಬರಬೇಕು ಅಷ್ಟು ಕಾಯೂ ಇರ್ತದೆ. 2 ತಿಂಗಳು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಸ್ಟಾರ್ಟ್ ಸ್ಯಾಂಪಲ್ ಅಂತ ಬರುತ್ತೆ. ಈಗ ನಮ್ದು ಸ್ಯಾಂಪಲ್ 44 ಬಾಕ್ಸ್ ಬಂತು ಫಸ್ಟಿಗೆ, ಹೋಯ್ತು. ತಿರ್ಗಿ 2 ದಿನ ಗ್ಯಾಪ್ ಕೊಟ್ಟು 99 ಬಾಕ್ಸ್ ಬಂದು, ಮತ್ತೆ ಒಂದು 3 ದಿವಸ ಬಿಟ್ಟು ಅಲ್ಲಿ 181 ಬಾಕ್ಸ್, ಹಂಗೆ ರೈಸ್ ಹಾಕೆಂಟ ಹೋಗುತ್ತೆ. ಹೋಗಿ ಆಮೇಲೆ ಡೌನ್ ಆಗ್ತಾ ಬರುತ್ತೆ. ಅಂದ್ರೆ 2 ತಿಂಗಳ ಮೇಲೆ 15 ದಿವಸ ಆದ್ಮೇಲೆ ಫುಲ್ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನಾವು. ನೀವು ಹಣ್ಣೆಲ್ಲ 1 ದಿವಸ ಬಿಟ್ಟು 1 ದಿವಸ ಬಿಡಿಸ್ತೀರಾ, ಪ್ರತಿ ದಿವಸ ಬಿಡಿಸ್ತೀರಾ? 1 ದಿವಸ ಬಿಡ್ಲೇಬೇಕು ಸರ್ ಗ್ಯಾಪ್. 1 ದಿವಸ ಬಿಟ್ಟರೆ ಕಲರ್ ಬರುತ್ತೆ. ವಾತಾವರಣ ಕೂಡಿದ್ರೆ 2 ದಿವಸ ಬಿಡ್ಬೇಕಾಗುತ್ತೆ. ವಾತಾವರಣ ಕೂಡಿದ್ರೆ ಜಲ್ದಿ ಆಗಲ್ಲ. ಈ ಟೈಮಲ್ಲಿ ತಮಿಳುನಾಡಿನವರಿಗೆ ಹಣ್ಣೇ ಬೇಕು. ದ್ವಾಬೆಗಿನ ಹಣ್ಣೆ ರೇಟ್ ಜಾಸ್ತಿ ಈಗ ಆಲ್ರೆಡಿ. ಅವ್ರಿಗೆ ಹೋದ ತಕ್ಷಣ ಫುಡ್ ಹೋಟ್ಲರಿಗಾಗಲಿ ಯಾರಿಗೇನಲ್ಲಿ ರೆಡಿ ಫುಡ್ ಬೇಕು. ದ್ವಾಬೆಗಿನ ಹಣ್ಣೆ ಜಾಸ್ತಿ ರೇಟ್. ಹೊರಗಡೆ ಕಳಿಸೋದಾದರೆ ದ್ವಾಬೆ ಬೇಕು. ತಮಿಳುನಾಡು ಕೇರಳಕ್ಕೆ ಹಣ್ಣೆ ಬೇಕು, ಹಣ್ಣಿಗೆ ರೇಟ್ ಜಾಸ್ತಿ ಈಗ. ಈಗ ವಾತಾವರಣ ಕೂಲ್ಡಿದ್ದೆ ಅಂದ್ರೆ ಈಗೆಲ್ಲ ಸತತವಾಗಿ ವಾರಗಟ್ಟಲೆ ಮಳೆ ಇಟ್ಕೊಂಡಿತ್ತಲ್ಲ, ಈ ತರ ಆದಾಗ ಏನಾದ್ರೂ ಹಣ್ಣಿನ ಮೇಲೆ ಅಥವಾ ಕಾಯಿ ಮೇಲೆ ಏನಾದ್ರು ದುಷ್ಪರಿಣಾಮಗಳಾಗ್ತಾವೆ? ಹಣ್ಣಾಗದಂಗೆ ಇರೋದು ಅದು ಕೂಲ್ಡ್ ಇರೋದಕ್ಕೆ. ಈ ಚುಕ್ಕೆ ರೋಗ ಅವೆಲ್ಲ ಬರೋದು ಮಳೆಗೆ ಬರ್ತವೆ. ಕೆಲವೆಲ್ಲ ರೋಗಗಳು ಲೀಫ್ ಮೈನರು, ಎಲೆ ಮೇಲೆ ಬೆಳ್ಳಿ ಒಂದು ಗೀರು ಬೀಳುತ್ತೆ ಅದಕ್ಕೆ ಲೀಫ್ ಮೈನರ್ ಅಂದ್ರೆ ರಂಗೋಲಿ ಅಂತಾರೆ, ಅಂತದ್ದು ಬರುತ್ತೆ. ಆಮೇಲೆ ಚುಕ್ಕಿಗಳು ಅವೆಲ್ಲ ಬರ್ತವೆ, ತೊಂದರೆ ಮಳೆಯಿಂದ ತೊಂದರೆನೇ ಟೊಮೊಟೊಕ್ಕೆ. ಅಂದ್ರೆ ಜಾಸ್ತಿ ಮಳೆ ಬರಬಾರ್ದು. ಬರಬಾರ್ದು. ಅಕಸ್ಮಾತ್ ಇವತ್ತು 2 ದಿನ 3 ದಿನ ಮಳೆ ಹಿಡ್ಕಂತು, ತಿರುದಿನೇ ಸ್ಪ್ರೇ ಮಾಡ್ಬೇಕು. ಹಂಗೆ ಬಿಟ್ಬಿಟ್ಟು ಚುಕ್ಕಿಗಳು ಅವೆಲ್ಲ ಬರ್ತವೆ. ಈಗ ನಮ್ದು ನೋಡ್ರಿ ಸರ್, ಪಕ್ಕದಲ್ಲಿ ಶೇಂಗಾ, ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಶೇಡ್ ನೆಟ್ ಹಾಕ್ಬೇಕಾಯ್ತು. ನಮ್ಮ ಹುಡುಗ ಹಾಕಿದಾಗ ನಾನು ಹಾಕೋಣ ಹೇಳ ಅಂದ್ಕೊಂಡೆ, ಆ ಶೇಂಗಾ ರೋಗ ಸಡನ್ನಾಗಿ ಬಂದ್ಬಿಡ್ತು. ಇವತ್ತು ನೋಡಿದ್ದೀನಿ 3 ದಿವಸ ಬಿಟ್ಟು ಫುಲ್ಲು, ಅದ್ರದ್ದು ರೋಗ ಎಲ್ಲ ಇದಕ್ಕೆ ಬಂದ್ಬಿಡ್ತು ನನಗೆ ಹಂಗಾಗೈತಿ ಪ್ಲಾಟ್. ಅದಕ್ಕೆ ನಾವು ಮುಂಜಾಗ್ರತೆ ಇದ್ರೆ ಶೇಡ್ ನೆಟ್ ಹಾಕೊಂಡ್ರೆ ಭಾರಿ ಚೆನ್ನಾಗಿ. ಈಗೆಲ್ಲ ಹಣ್ಣು ಬಿಡಿಸ್ಲಿಕ್ಕೆ ಈ ದಾರ ಕಟ್ಟಲಿಕ್ಕೆ ಇವಕ್ಕೆಲ್ಲ ಕೂಲರ್ ಸಿಗ್ತಾರ ನಿಮಗೆ? ಹಾಂ ಸಿಗ್ತಾರೆ ಸರ್. ಅವರೇ ಈಗ ಹಣ್ಣು ಬಿಡಿಸೋರು ಅವರೇ ದಾರ ಕಟ್ಟೋರು ಅವ್ರಿಗೆ ಅಲ್ಲಿ ಪ್ರಾಕ್ಟೀಸ್ ಆಗಿಬಿಟ್ಟತೆ. ಮರಮಳ್ಳರು ಎಲ್ಲ ಕಡೆನೂ ಭಾರಿ ಬೆಳೀತದೆ ಇತ್ತೀಚಿಗೆ, ನಾಯಕಂಟೆ ಸುತ್ತಮುತ್ತ, ಚಳಕೆರೆ ಸುತ್ತಮುತ್ತ ಎಲ್ಲ ಪ್ರಾಕ್ಟೀಸ್ ಆಗೈತೆ ಅವ್ರಿಗೆ ದಾರ. ಮೊದಲೆಲ್ಲ ದಾರ ಹೆಂಗಪ್ಪ ಕಟ್ಟಬೇಕು, ಕೋಲಾರಕ್ಕೆ ಕರ್ಕೊಬರ್ಬೇಕು ಎಂಬ ಪರಿಸ್ಥಿತಿ ಇತ್ತು. ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ ಮಾಡಿದ್ವಿ. ಮೊದಲೆಲ್ಲ ಈಗ 20 ವರ್ಷ ಕೆಳಗೆ ಅದೆಲ್ಲ ಕೈವಾರ ಬೆಂಗಳೂರು ಆ ಕಡೆ ಸುತ್ತಮುತ್ತ ಎಲ್ಲ ತಿರುಗಾಡಿ ಬಂದಿದ್ವಿ. ದಾರ ಕಟ್ಟದಂಗೆ, ಕಟ್ಟಿ ಉಣಿಸದಂಗೆ, ಸಸಿ ಬೆಳೆಸದಂಗೆ, ರಾತ್ರಿನ ತಾಕ್ಬೇಕು ಅಂತ ಹೇಳ್ತಿದ್ರು. ಅಲ್ಲೇ ನಾನು ಹೋಗಿದ್ದೆ ಅಗಲ ತಾಯ್ಕರೆ ಅಂಟ್ಕೆ ಮೇಲೆ ರಾತ್ರಿಗೆ ಲೈಟ್ ಹಚ್ಚಿಕೊಂಡು ಕಟ್ಟಿ ಇಟ್ಕೊಂಡು ಲೈಟ್ ಬಿಟ್ಕೊಂಡು ಹಾಕ್ಬೇಕು. ಹಂಗೆ ಹಾಕಿದೆ ನಾನು ಒಂದು ಸತಿ. ಇಲ್ಲಿಂದ ಕೊಪ್ಪಳದಲ್ಲಿ ಜಮೀನು ಮಾಡಿದ್ದೆ, ಇಲ್ಲಿ ಸಸಿ ಬೆಳೆಸಿ ಕೊಪ್ಪಳ ತಗೊಂಡೋಗಿ ರಾತ್ರಿನ ತಾಕ್ಸಿದ್ದೆ. ಅವ್ರು ಹೇಳಿದ್ರಲ್ಲ ರಾತ್ರಿನ ತಾಯ್ಕರೆ ಬೆಳಿಗ್ಗೆ ಕಳ ಕಳ ಕಳ ಅಂತಿರ್ತದೆ ಸಸಿ, ಅಗಲತ್ತೆ ಬಿಸಿಲಿಗೆ ಹಾಕಕ್ಕೆ ಹೋದ್ರೆ ಒಂದು ಗಂಟೆ ಬಿಟ್ಟರೆ ಅಲ್ಲೇ ಹಿಂಗೆ ಮಾಡಿರ್ತದೆ. ಈ ಕೋಕೋ ಫೀಟ್ ಇರೋದ್ರಿಂದ ಯಾವ ಟೈಮ್ನಾಗ ಹಾಕಿದ್ರು ಏನಾಗಲ್ಲ, ಬೇರೆ ಹೇಳ್ಕೊಂಡು ರೆಡಿ ಇರ್ತದೆ. ಏನು ಪ್ರಾಬ್ಲಮ್ ಇಲ್ಲ ದಾರ ಕಟ್ಟೋದಕ್ಕೆಲ್ಲ ಜನಾದರು. ಪ್ರತಿ ದಿವಸ ಎಷ್ಟು ಕೂಲರ್ ಬೇಕಾಗುತ್ತೆ ಅವರಿಗೆಲ್ಲ? ಕೂಲಿ ಎಲ್ಲ ಯಾವ ರೀತಿ ನಡೀತಾ ಇದೆ ಈ ಕಡೆ? ಈಗ ನೋಡಿ ಸರ್, ನಮ್ಮದು 2 ಎಕರೆ ಐತೆ. ನಮ್ಮ ಹತ್ರ ಪರ್ಮನೆಂಟಾಗಿ 10 ಜನ 12 ಜನ ಈ ಥರ ಬರ್ತಲಿರ್ತಾರೆ. 2 ದಿನ ಒಂದಿನ ಗ್ಯಾಪ್ ಕೊಡೋದು ಬಿಡಿಸೋದು, ಅದನ್ನು ಡಿವೈಡ್ ಮಾಡ್ಕೊಂತೀವಿ. ಇವತ್ತು 1 ಎಕರೆ ಬಿಡಿಸಿದರೆ ತೆರೆ ದಿನ 1 ಎಕರೆ ಬಿಡಿಸೋದು, ಹಂಗೆ ಆಲ್ಟರ್ನೇಟ್ ಬರ್ತಲಿರ್ತದೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ಬಂದಾಗ ದಾರ ಕಟ್ಟೋದು, ಹೆಚ್ಚಿಗೆ ಈ ಥರ ಜಗ್ ಬಿದ್ದಾಗ 4 ಟಚ್ಚಾಗ ದಾರ ಕಟ್ಟೋದು. ಈ ಥರ ಪರ್ಮನೆಂಟ್ ಅವ್ರು ಇರಲೇಬೇಕು, ಗ್ಯಾಪೇ ಇಲ್ಲ ಅವರಿಗೆ. ಟೊಮೆಟೊ ಹಾಕಿದ ಮೇಲೆ ಗ್ಯಾಪೇ ಇಲ್ಲ. ಕೂಲಿ ಹೆಂಗೆ ನಡೀತಾ ಇದೆ? 200 ರೂಪಾಯಿ ಕೂಲಿ ಸರ್. 250 ಕೊಟ್ಟರು ಈಗ ಬರಲ್ಲ, ಕಮ್ಮಿ ಆಗ್ತಾರೆ. ಯಾಕಂದ್ರೆ ಅವ್ರದೇ ಸ್ವಂತ ಶೇಂಗಾ ಬಂದಿದ್ದಾವೆ, ಅದು ಇದು ಅಂತಾರೆ. ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ, ನಮ್ಮ ಸ್ವಂತ ಐತಲ್ಲ ಅಣ್ಣ, ಏನು ಮಾಡಬೇಕು, ಮಾಡ್ಕೊಳ್ತೀವಿ ಮತ್ತೆ ಅನಿವಾರ್ಯ. ಈ ಥರ ಸರ್. ಪ್ರತಿ ದಿವಸ ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋಗ್ತಾರೆ? ಬೆಳಿಗ್ಗೆ 8:00 ಬರ್ತಾರೆ ಸರ್. ಬಂದ ತಕ್ಷಣ ಅಲ್ಲೇ ಊಟ ಮಾಡ್ಕೊ ಬಂದಿರ್ತಾರೆ ಕೆಲವರು, ಕೆಲವರು ಇಲ್ಲಿ ಬಂದ ತಕ್ಷಣ ಊಟ ಮಾಡ್ಕೊಂತಾರೆ, ಮತ್ತೆ 1 ಗಂಟೆ ಊಟಕ್ಕೆ ಬಿಡ್ತಾರೆ. ಸಂಜೆವರೆಗೆ ಇರ್ತಾರೆ. 800 ರೂಪಾಯಿ ನಾವು ಕೊಡ್ತೀವಲ್ಲ, ಸಂಜೆ 5 ಗಂಟೆ ಅಂದಾಜಿನವರಿಗೆ ಒಂದು 1/2 ಗಂಟೆ ಹೆಚ್ಚು ಕಮ್ಮಿ ಮಾಡ್ತಾರೆ. ಸ್ವಲ್ಪ ನಿಂತ್ಕೊಂಬಂಗೆ ಅದನ್ನ ಕ್ಲೀನ್ ಆಗಬೇಕು, ಕಳಿಸ್ಬೇಕಂದ್ರೆ ಸ್ವಲ್ಪ ಕತ್ಲಾದರೂ ಆಟೋಗಳ ವ್ಯವಸ್ಥೆ ಇದಾವೆ. ಮರಮಳ್ಳರು ಮಾತ್ರ ಇಲ್ಲಿ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ 20 ಆಟೋ ಅದಾವೆ ಮರಮಳ್ಳ ತಿನ್ನ ನಂಬರ್ನ ಕರ್ಕ ಬರೋದಕ್ಕೆಲ್ಲ ಆಟೋಗಳು ಹೋಗ್ತವೆ. ಅವ್ರಿಗೆಲ್ಲ ಬಾಡಿಗೆದಲ್ಲಿ ವ್ಯವಸ್ಥೆ ಇದೆ. ಪ್ರತಿ ದಿವಸ ಎಷ್ಟು ಬಾಕ್ಸ್ ಹಣ್ಣು ಸಿಗುತ್ತೆ ಅದನ್ನ ಮಾರ್ಕೆಟ್ಗೆ ತಲುಪಿಸೋದಕ್ಕಿಂತ ಮುಂಚೆ ಏನಾದರೂ ಗ್ರೇಡ್ ಮಾಡಿ ಮಾರ್ಕೆಟ್ಗೆ ಕಳಿಸ್ತಾರೆ, ಹೆಂಗೆ ಮಾಡ್ತಾರೆ? ಹಾಂ, ಗ್ರೇಡ್ ಮಾಡ್ತೀವಿ ಸರ್. ಎಲ್ಲ ತರ್ತಾರೆ, ಸಣ್ಣದು ದೊಡ್ಡದು ಎಲ್ಲ ಬರುತ್ತೆ, ಕೆಟ್ಟದ್ದು ಪಟ್ಟದ್ದು ತೂದ್ದು ಎಲ್ಲ ಬರುತ್ತೆ. ಪೂರ ಗ್ರೇಡ್ ಮಾಡ್ತೀವಿ, ಫಸ್ಟ್ ಕ್ವಾಲಿಟಿನೇ ಬಾಕ್ಸ್ಗೆ ಹಾಕ್ತೀವಿ. ಆಮೇಲೆ ಚುಕ್ಕೆ ಬಂದಿರೋ ಸಣ್ಣ ಸೈಜೇ ಬೇರೆ ಇರ್ತವೆ, ದೊಡ್ಡದ್ರಲ್ಲಿ ಡ್ಯಾಮೇಜು ಅಥವಾ ಚುಕ್ಕೆ ಅವೆಲ್ಲ ಬೇರೆ ಬೇರೆ ಮಾಡಿ. ಈ ಸೆಕೆಂಡ್ಸ್ ಏನದವೋ ಎಲ್ಲ ಹೊಸಪೇಟೆ, ಹೊಸಪೇಟೆ ಒಳ್ಳೆ ದುಡ್ಡು ಆಗ್ತವೆ. ಅದೇ ಮಾಲ್ನ ಇಲ್ಲಿ ಕಳಿಸಿರಾಗಲ್ಲ, ಅಲ್ಲೆಲ್ಲ ನೀರಾವರಿ, ಅಲ್ಲೆಲ್ಲ ಟೊಮೆಟೊ ಬೆಳೆಯಲ್ಲ. ಲೇಬರ್ಸ್ ಪ್ರಾಬ್ಲಮ್, ಲೇಬರ್ಸ್ ಭಾಳ ಜನ ಇರ್ತಾರಲ್ಲಿ, ಅವರಿಗೆಲ್ಲ ಟೊಮೆಟೊ ಬೇಕಂದ್ರೆ ಕಮ್ಮಿ ರೇಟಿನ ಬೇಕು, ಆದರೆ ದುಡ್ಡು ಆಗುತ್ತೆ ಅಲ್ಲಿ ನಮಗೆ. ಇದು ಫಸ್ಟ್ ಕ್ವಾಲಿಟಿ ಅಲ್ಲ, ನಮ್ಮ ಹುಡುಗ ಮೊನ್ನೆ ಮೈಸೂರಿಗೆ ಕಳಿಸಿದ್ದ, ಸ್ವಲ್ಪ ಕೋಲಾರ ಕಮ್ಮಿ ಅಂತ ರೇಟ್ ಅಂದರೆ ಮೈಸೂರಿಗೆ ಕಳಿಸಿದ್ದು, ಒಳ್ಳೆ ದುಡ್ಡಾಯಿತು. ಅಲ್ಲಿ ದೊಡ್ಡ ಬಾಕ್ಸೇ ಹೋಗ್ಬೇಕು, 28 ಕೆಜಿ ಬಾಕ್ಸ್ ಕ್ಲೀನ್ ಮಾಡ್ಕೊಂತಾರೆ, 2 ಕೆಜಿ ಲೆಸ್ ಮಾಡ್ಕೊಂಡು ದುಡ್ಡು ಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ. ಇವತ್ತು ಅನಂತಪುರಕ್ಕೆ ಕಳಿಸಿದ್ದಾರೆ, ಸ್ವಲ್ಪ ಬೆಂಗಳೂರಿನ ಕಮ್ಮಿ ಅಂತಂದ್ರೆ ಅನಂತಪುರಕ್ಕೆ ಕಳಿಸಿದ್ದಾನೆ, ಏನು ರೇಟ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಕಮ್ಮಿ ಅಂದಾಗ ಎಲ್ಲ ಕಡೆನೂ ಮಹಾರಾಷ್ಟ್ರದ ಚಾಲ ಆಯಿತು, ಇತ್ತ ಕಡೆಗೆ ಅಂದರೆ ಎಲ್ಲ ಕಡೆಗೆ ಸ್ವಲ್ಪ ವೀಕ್ ಆಗುತ್ತೆ. ಅನಂತಪುರ, ಬೆಂಗಳೂರು, ಮೈಸೂರು, ಕೋಲಾರ ಎಲ್ಲ ಮಾರ್ಕೆಟ್ ನಿಮಗೆ ಟಚ್ ಇರುತ್ತೆ? ಎಲ್ಲ ಟಚಿಂಗ್ ಇರ್ತದೆ ಸರ್, ಎಲ್ಲ ಟಚಿಂಗ್ ಇರ್ತದೆ. ಈಗ ದಾವಣಗೆರೆ, ದಾವಣಗೆರೆ ದೊಡ್ಡ ಬಾಕ್ಸ್ ಹೋಗ್ತವೆ, ಸಾಯಂಕಾಲ 6 ಗಂಟೆಗೆ ಇರ್ಬೇಕು ಅಲ್ಲಿ, ಅಲ್ಲೇ ವ್ಯಾಪಾರ, ಸಾಯಂಕಾಲನೇ ವ್ಯಾಪಾರ ಅಲ್ಲಿ ರಾಜು. ಬೆಳಗಿನ ತಕ್ಕಸ್ಮತ್ ಉಳಿದ ಮಾಲು ಲೋಕಲ್ನಲ್ಲಿ ತಗೊಂತಾರೆ, ಸಾಯಂಕಾಲ ಎಲ್ಲ ಹೊರಗಡೆ ಲೋಡ್ ಆಗೋದು ಹೋಗುತ್ತೆ, ಈಗ ದಾವಣಗೆರೆಗೆ ಹೋಗುತ್ತೆ. ಆ ಥರ ಮೈಸೂರು ಬೆಳಗ್ಗೆ ಒಂದು ಕಮಿಟಿ ಐತೆ ಅಲ್ಲಿ ಮೈಸೂರಲ್ಲಿ, ಕಮಿಟಿಯಲ್ಲಿ ಕುತ್ಕೊಂಡು ಅವರೆಲ್ಲ ಅಂಗಡಿಯರೆಲ್ಲ ಕುತ್ಕೊಂಡು ಯಾವ್ಯಾವ್ದು ಎಷ್ಟೆಷ್ಟು ಮಾಲ್ ಬಂದತ್ತೆ, ಯಾವ್ದನ್ನ ಏನು ರೇಟ್ ಮಾಡ್ಬೇಕಂತ ಕಮಿಟಿಯರ್ ಫಿಕ್ಸ್ ಮಾಡ್ತಾರೆ ಅಲ್ಲಿ ಅವರ ಮರ್ಚೆಂಟ್ಸ್. ಅಲ್ಲಿ ತೂಕ ಆಗಂತ ಆಗ್ತಿರುತ್ತೆ, ಆಗಂತ ಆಗ್ತಿರುತ್ತೆ, ಹೋಗಂತ ಹೋಗ್ತಿರುತ್ತೆ ಮಾಲು. ರೇಟ್ ಅಲ್ಲಿ ಒಳಗೆ ಏನು ಫಿಕ್ಸ್ ಮಾಡಿರ್ತಾರೆ ಅದನ್ನ ಬಂದು ಅನೌನ್ಸ್ ಮಾಡ್ತಾರೆ, ಪಟ್ಟಿ ಮಾಡಿಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ. ನಾನು ಒಂದ್ಸತಿ 2 ರೂಪಾಯಿ ಸಾಂಬಾರು ಸವತ್ತಿದ್ದಾಗ ಹಾಕಿದ್ದೆ, 32 ರೂಪಾಯಿ ಸಿಕ್ತು ನನಗೆ, ಮೈಸೂರಿಗೆ ಕಳಿಸಿದ್ದೆ. ಕಮ್ಮಿ ಇದ್ದಾಗ ಹಾಕೋದು ಭಾರಿ ಚಾನ್ಸ್. ಮೊನ್ನೆ ಕಮ್ಮಿ ಇದ್ದಾಗ ಮತ್ತೆ ಸರಿ ಮಾಡಿಸಿದ್ದೀನಿ, ಹಾಕೋದಕ್ಕೆ ನನಗೆ ಲೇಬರ್ಸ್ ಪ್ರಾಬ್ಲಮ್ಮು, ಮಳೆ ಹಿಡ್ಕೊಂಬಿಡ್ತು. ಯಾರೋ ಒಬ್ರಿಗೆ ಹೇಳಿದೆ, ಏನಪ್ಪ ಇದನ್ನ ತೆಗೆದು ಬಿಸಾಕೋ ಬದಲು ನೀನು ಹಾಕ್ತೇನೆ ಅಂದ್ರೆ, ಅವ್ನು ಬೆಳಿಗ್ಗೆ ತಗೊಂಡೋಗಿ ಹಾಕಿಬಿಟ್ಟೆ, ಅವನಿಗೆ 18 ರೂಪಾಯಿ ರೇಟ್ ಸಿಕ್ತು. ಮೈಸೂರಿಗೆ ಹೋಗಿದ್ದ. ಈ ಥರ ಒಂದು ಬಾಕ್ಸ್ಗೆ ಎಷ್ಟು ಕೆಜಿ ತುಂಬ್ತೀರಾ? 15 ಕೆಜಿ ಬರ್ತವೆ. ಸಣ್ಣ ಬಾಕ್ಸ್ ಆದರೆ 15-16 ಬರ್ತವೆ, ದೊಡ್ಡ ಬಾಕ್ಸ್ ಆದರೆ 25-26 ಕೆಜಿ ಬರ್ತವೆ. ಕೋಲಾರ ಎಲ್ಲ ಸಣ್ಣ ಬಾಕ್ಸೇ, ಬಳ್ಳಾರಿ, ಹೊಸಪೇಟೆ, ಆಮೇಲೆ ಮೈಸೂರು ಇವೆಲ್ಲ ದೊಡ್ಡ ಬಾಕ್ಸ್. ಅಲ್ಲೆಲ್ಲಿ ಚಾಲ್ತಿಯಾಗಿರೋ ಅನ್ನೋದು ಆನಂದನೆ. ಆಮೇಲೆ ಅನಂತಪುರ ಅದೆಲ್ಲ ಸಣ್ಣ ಬಾಕ್ಸ್, 15-16 ಕೆಜಿ ಮಾರ್ಕೆಟ್ ಎಲ್ಲ ಆಕ್ಷನ್. ಈಗೆಲ್ಲ ಟೊಮೆಟೊ ಒಳ್ಳೆ ರೇಟ್ ಇದೆ ಅಂತಾರೆ, ಒಂದು ಬಾಕ್ಸ್ ಏನು ರೇಟ್ ಸಿಗ್ತಾ ಇದೆ ಇಲ್ಲೇವರೆಗೆ ನೋಡಿ ಸರ್? ಈಗ ಒಂದು ತಿಂಗಳಿಂದ 500, 600, 700 ಒಂದು ಬಾಕ್ಸ್, 15 ಕೆಜಿ ಬಾಕ್ಸ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ 500, 600 ಆಗಿದೆ. ಅಲ್ಲಿ ಮಹಾರಾಷ್ಟ್ರ ಚಾಲಾಗೈತೆ, ಸ್ವಲ್ಪ ಕಮ್ಮಿ ಆಗಿದೆ. ಇಷ್ಟು ಮೊನ್ನೆ ಹಾಕ್ಬೇಕಾದ್ರೆ 300 ರೂಪಾಯಿ ಸಿಕ್ಕರೆ ಸಾಕಂತಲೇ ಹಾಕಿದ್ವಿ. ನಮಗೆ 540, 600, 700, 800, 900 ಸಿಕ್ತು. ಅಂದರೆ ಮುಖ್ಯವಾಗಿ ಒಳ್ಳೆ ಬೆಳೆ ಬರ್ಬೇಕು ನಮಗೆ. ಒಳ್ಳೆ ಬೆಳೆ ಬಂತು ಅಂದರೆ 300 ರೂಪಾಯಿ ಸಿಕ್ಕರೂ ಪರವಾಗಿಲ್ಲ. ಈಗ ನಾವು ಸಾಕಷ್ಟು ಜನ ರೈತರನ್ನ ನೋಡ್ತಾ ಇರ್ತೀವಿ, ಕೆಲವು ಸಾರಿ ರಸ್ತೆಗೆಲ್ಲ ಸುರಿದು ಹೋಗ್ಬಿಡ್ತಾರೆ ಟೊಮೆಟೊ ರೇಟ್ ಇಲ್ಲ ಅಂತ. ಹಂಗಾಗ್ಬಿಟ್ಟು ಕೊನೆ ಪಕ್ಷ ನಮ್ಮ ರೈತರಿಗೆ ಏನು ರೇಟ್ ಸಿಕ್ಕರೆ ಲಾಸ್ ಆಗತ್ತಿಲ್ಲ ಅಂತೀರ? ಬೆಳೆ ಒಂದು ಎಕರೆಗೆ 2,000 ಬಾಕ್ಸ್, 4,000 ಬಾಕ್ಸ್ ಬೆಳೆದ್ರದರೆ ಕೊನೆಗೆ 2,000 ಬಾಕ್ಸ್ ಮೇಂಟೈನ್ ಮಾಡಿದರೆ 250 ರೂಪಾಯಿ ಸಿಕ್ಕರೂ ಒಳ್ಳೆ ದುಡ್ಡಾಗುತ್ತೆ. ರೇಟ್ 1,000 ರೂಪಾಯಿ ಅಥವಾ ಬೆಳೆನೇ ಬರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಬೆಳೆ ಚೆನ್ನಾಗಿ ಬರಬೇಕು 250 ರಿಂದ 300. ಈ ಕಮ್ಮಿ ಆಗೈತಂತ 500 ರೂಪಾಯಿ ಅಂದ್ರೆ ಇದು ಒಳ್ಳೆ ರೇಟೇನೆ, 500 ಒಳ್ಳೆ ರೇಟ್. ಅಂದ್ರೆ ಇಳುವರಿ ಚೆನ್ನಾಗಿ ಬರಬೇಕು, ರೇಟ್ ಒಂದು ಸ್ವಲ್ಪ ಕಡಿಮೆ ಆದ್ರೂ ಇಳುವರಿ ಚೆನ್ನಾಗಿ ಬಂದಾಗ ರೈತರಿಗೆ ದುಡ್ಡಾಗುತ್ತೆ. ಮೇನ್ ಇಳುವರಿ ಮೇಂಟೆನೆನ್ಸ್, ಅದಕ್ಕೆ ಏನೇನು ಗೊಬ್ಬರ ಹಾಕ್ಬೇಕು, ಔಷಧಿ ಟೈಮ್ ಸರಿಯಾಗೆಲ್ಲ ಮಾಡ್ಕೊಂಡು ಹೋದ್ರೆ ರೇಟು ಕ್ವಾಲಿಟಿ ಮೇಂಟೈನ್ ಮಾಡೋದು ನಮ್ಮ ಕೈಗಿರುತ್ತೆ. ಕೋಲಾರದಾರ ಬಂದಿದ್ರು ಅಂಗಡಿಯವರು, ನಮ್ಮ ಅಂಗಡಿ ಮಾಲ್ ಕಳಿಸ್ರಿ, ಆಯ್ತು ಕಳ್ಸೋಣ ಮಾಡ. ಅಣ್ಣ ಇಲ್ಲಿ ಬರ್ತಕ್ಕಂಥ ಮಾಲೆಲ್ಲ ಒಂದು ತಮಿಳ್ನಾಡಿಗೆ ಸಾಲ ಬರುತ್ತೆ, ನಮ್ಮ ಏರಿಯಾದಾಗಿರೋದು ತಮಿಳ್ನಾಡಿಗೆ ಸಾಲ ಬರುತ್ತೆ ಮಾಲ್ ಒಂದಾತ ಅಂದರೆ ಅಷ್ಟು ಶಾರ್ಟೇಜ್ ಇದೆ. ಈಗ ಮಹಾರಾಷ್ಟ್ರದ ಅಲ್ಲಿಂದ ನುಗ್ತಿ ಅಂದೇಟಿ ಗಾಬರಿ ಆಗಿಬಿಡುತ್ತೆ. ರೈತರಿಗೆ ಏನು ಗಾಬರಿ ಅಲ್ಲ, ಬೆಳೆದದ್ದಂತೂ ಮಾರಲೇಬೇಕು. ತಗೊಂಬರೆಲ್ಲ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಮತ್ತೆ ಕಮ್ಮಿ ರೇಟಿಗೆ ಆಗುತ್ತೆ. ವ್ಯಾಪಾರಸ್ಥರನ್ನು ನಿಮ್ಮ ಜಮೀನಿಗೆ ಬಂದು ನಮಗೆ ಕಳಿಸಿ ಅನ್ನ ಇದು ಇದೆಯಾ? ಇದೆ ಸರ್, ಕಳಿಸ್ರಿ. ನಿಮಗೆ ದುಡ್ಡು ಅಡ್ವಾನ್ಸ್ ಏನಾದ್ರು ಬೇಕಾ? ಅದು ಅಡ್ವಾನ್ಸ್ ಬೇಕಾದ್ರೆ ಕೊಡ್ತಾರೆ ಸರ್. ಬೆಳ್ತೀವಿ, ಒಂದು ತಿಂಗಳು 1.5 ತಿಂಗಳಾಗಿರುತ್ತೆ ಈ ಪಾರ್ಟಿ ಪರವಿಲ್ಲ, ದುಡ್ಡು ತಗೊಂಡು ಹೋಗಪ್ಪ, ಬೇಕಾದ್ರೆ 1,00,000, 2,00,000 ಅಂತಾರೆ. ಮಾಲ್ ಬರುತ್ತೆ, ಕಮಿಷನ್ ಬರುತ್ತೆ, 8% ಕಮಿಷನ್ ಇದೆ. ಈ ಕಮಿಷನ್ನು ಅಂತ ಇಲ್ಲ, ಪಟ್ಟಿಯಲ್ಲಿ ಕಮಿಷನ್ ಅಂತ ಹಾಕಲ್ಲ, ಯಾವುದು ಕ್ಯಾಶು ಏನೋ ಹಾಕ್ತಾರೆ ಈ ಥರ. ಅಂದರೆ ಅವರಿಗೆ ಕಮಿಷನ್ನು ಕೊಡ್ಬೇಕಾ ಬಾಕ್ಸ್ ಇಷ್ಟು ಅಂತಾನೆ ಅಥವಾ 100ಕ್ಕಿಷ್ಟು ಅಂತಾನೆ? ಪರ್ಸೆಂಟೇಜ್ ಸರ್, 8% ಬಾಕ್ಸ್ಗಂತಿಲ್ಲ. 1 ರೂಪಾಯಿ ಬಾಕ್ಸಿಗೆ ಬಾಡಿಗೆ ತಗೊಂತಾರೆ, 2 ರೂಪಾಯಿ ಅನ್ಲೋಡ್ ಮಾಡಿದ್ದು ತಗೊಂತಾರೆ, ರೇಟಿನ ಮೇಲೆ ಪರ್ಸೆಂಟ್ 8% ತಗೊಂತಾರೆ. ಒಳ್ಳೆ ನಂಬಿಕೆಯಿಂದ ನಡ್ಸ್ಕೊಂಡು ಹೋಗ್ತಾರೆ ಸರ್. ಕೋಲಾರ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆದರೆ ಸತತವಾಗಿ ಎಷ್ಟು ತಿಂಗಳವರೆಗೆ ನಾವು ಹಣ್ಣು ಬಿಡಿಸ್ತಾ ಹೋಗ್ಬೋದು? 2 ತಿಂಗಳವರೆಗೂ ಬಿಡಿಸ್ಬೋದು. 2 ತಿಂಗಳವರೆಗೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 3 ತಿಂಗಳು 4 ತಿಂಗಳು ಬರುತ್ತೆ, ಅಲ್ಲಿ ಸೈಜ್ ಕಮ್ಮಿ ಬರುತ್ತೆ. ರೇಟ್ ಇದ್ರೆ ಇನ್ನೊಂದು ತಿಂಗಳು ಮುಂದಕ್ಕೆ ಮೇಂಟೈನ್ ಮಾಡೋಕೆ ಹೋಗ್ತೀವಿ. ರೇಟ್ ಕಮ್ಮಿ ಆದರೆ 2 ತಿಂಗಳಂತೂ ಕಾಯಂ. ಈಗ ನಮ್ದು 1 ತಿಂಗಳಾಗಿಲ್ಲ ಚಾಲಾಗಿ, ಹೇಗೆ ತುಂಬ ಶೇಂಗಾ ಕಡೆ ಕಡೆ ವಾತಾವರಣ ಕೂಲ್ಡಾಗಿ ಹೆಚ್ಚು ಕಮ್ಮಿ ಆಗುತ್ತೆ. ಈ ಗಟ್ಟಿ ಗೊಬ್ಬರ ಕೊಡ್ತೀವಿ, ಗಟ್ಟಿ ಗೊಬ್ಬರ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವಿ, ಮತ್ತೆ ಶುಗರ್ ಬರುತ್ತೆ, ಮೇಂಟೈನ್ ಮಾಡಬಹುದು. ಈ ವರ್ಷನೂ ಒಳ್ಳೆ ರೇಟ್ ಇದೆ. ಯಾವ ವರ್ಷ ಆದ್ರೂ ಈಗ 15-20 ವರ್ಷದಿಂದ ಟೊಮೆಟೊ ಬೆಳೀತಾ ಇದ್ರ, ತುಂಬಾ ಲಾಸ್ ಆಗಿರೋದು ಉಂಟಾ ನಿಮ್ಗೆ? ಆಗಿದಾವ ಸರ್, ಈಗ ಮೊನ್ನೆ ಈಗ 3 ತಿಂಗಳ ಕೆಳಗೆ ಬಹಳ ಲಾಸ್ ಮಾಡ್ಕೊಂಡಿದ್ದಾರೆ. ಸೀಸನ್ ಏಪ್ರಿಲ್ ತಿಂಗಳು ಮೇ ತಿಂಗಳ ನಾಟಿ ಮಾಡಿರೋರು ರೇಟ್ಗಳು ಅಂತಲ್ಲ, ಬೆಳೆ ಸೀಸನ್ ಹಾಕಂತ ಹಾಕ್ತಾರೆ, ಭಾರಿ ಲಾಸ್ ಮಾಡ್ಕೊಂಡಿದ್ದಾರೆ, ಭಾರಿ ಲಾಸ್ ಮಾಡ್ಕೊಂಡಿದ್ದಾರೆ. ಈಗ ಲಾಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು, ಕಮ್ಮಿ ಇದ್ದ ದಬ್ಬಸಿ ಹಾಕ್ಬೇಕು. ನಮ್ಮ ಹುಡುಗ 3 ಎಕರೆ ಹಾಕಿದ್ದ, ಲಾಸ್ ಆಗೈತೆ, ಮತ್ತೆ 5 ಎಕರೆ ಹಾಕಿದ್ರೆ ಲಾಭ ಬಂದತೆ. ಈಗ ನಾನು ಹಾಕಿರ್ಲಿಲ್ಲ, ನಾನು ಸುಮ್ಮನೆ ಇದ್ದೆ. ಆ ಕಡೆ ಎಲ್ಲ ಕಾಂಟ್ರಾಕ್ಟ್ ಮಾಡಿದ್ರೆ ಕಾಂಟ್ರಾಕ್ಟ್ ಮಾಡಕ್ ಹೋಗ್ಲಿಲ್ಲ. ನಾನು 2 ಎಕರೆ 2 ಕಾಲು ಎಕರೆ ಹಾಕಿದೆ, ನನಗೆ ಲಾಭ ಬಂದಿದೆ. ಗಂಟಾಗಿ ನನ್ನ ಖರ್ಚು ಹೋಗ್ತಾ ಲಾಭ ಬಂದೈತೆ. ಗಿಡದಾಗ ಇನ್ನೂ 1,000 ಬಾಕ್ಸ್ ಇದಾವೆ, ಎಷ್ಟನ ರೇಟ್ ಇರಲಿ, ಆ ದುಡ್ಡಂತೂ ಕಾಯಮು. ಮತ್ತೆ ಚಿಗುರು ಬಂದಾಗ 200-300 ಸಿಕ್ಕರೂ ಪರವಾಗಿಲ್ಲ. 1 ಎಕರೆ ಟೊಮೆಟೊ ಬೆಳಿಲಿಕ್ಕೆ ಪ್ರಾರಂಭದಿಂದ ಕೊನೆವರೆಗೆ ಎಷ್ಟು ಖರ್ಚು ಬರುತ್ತೆ? ನಿಮ್ಗೆ ಈ ಥರ ಒಂದು ರೇಟ್ ಸಿಕ್ಕಾಗ ಏನು ಲಾಭ ಬರೋ ಸಾಧ್ಯತೆ ಇರುತ್ತೆ? ಈಗ ಸ್ಟಾರ್ಟಿಂಗ್ನಿಂದ ಹಣ್ಣು ಬರೋದಕ್ಕೆ ಚಾಲಾಗಷ್ಟೊತ್ತಿಗೆ 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಎಲ್ಲ ಗೊಬ್ಬರ ಬಂತು, ಲ್ಯಾಟ್ರಲ್ ಆಗಲಿ ಕಟ್ಟಿಗೆದಾಗಲಿ 1.5 ಲಕ್ಷ ಬರುತ್ತೆ 1 ಎಕರೆಗೆ. ಕೆಲವು ಹಳೆ ಕಟ್ಟಿಗೆ ಇರ್ತವೆ, ಹಳೆ ಲ್ಯಾಟ್ರಲ್ ಇರ್ತವೆ, ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತೆ. 2-3 ಬೆಳಿಗ್ಗೆ ಲ್ಯಾಟ್ರಲ್ಲೂ ಬರುತ್ತೆ, ಕಟ್ಟಿಗೆನೂ ಬರ್ತವೆ. ಹೊಸ್ತಾಗೆ ಕಟ್ಟಿಗೆ ಹೊಸ್ತಾಗೆ ಲ್ಯಾಟ್ರಲ್ ಅಂದರೆ 1.5 ಲಕ್ಷ ರೂಪಾಯಿ ಅಂತೂ ಖರ್ಚು ಬಂದೇ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಆದಮೇಲೆ ಡೈಲಿ ಕೂಲಿಯರ್ಗೆ ಡೈಲಿ ಔಷಧ ಅವು ಖರ್ಚಿರ್ತಾವೆ, ಅವು 1-2 ತಿಂಗಳಷ್ಟೊತ್ತಿಗೆ 1 ಲಕ್ಷ ಖರ್ಚು ಇದ್ದೇ ಇರುತ್ತೆ. 1, 1.5, 2, 3 ವರೆಗೂ ಖರ್ಚಿರುತ್ತೆ. ನಮಗೊಂದು 2,000 ಬಾಕ್ಸ್ ಬಂದು 200 ರೂಪಾಯಿ ರೇಟ್ ಸಿಕ್ಕರೆ ಲಾಭ ಬಂದೇ ಬರುತ್ತೆ. 1 ಲಕ್ಷ 1 ಎಕರೆಗೆ ಕೋಲಾರದ ಕಡೆ ಒಬ್ಬ 27 ಲಕ್ಷ ಲಾಭ ಮಾಡಿದ್ದವನು 1 ಎಕರೆ. ಆ ಒಂದು ಬಂದಾಗ 1,200 ರೂಪಾಯಿ ರೇಟು, ದಿವಸ ಬಿಟ್ಟು ದಿವಸ, ದಿವಸ ಬಿಟ್ಟು ದಿವಸ. ನಮ್ಮ ಕೃಷ್ಣಾರೆಡ್ಡಿ ಅಂತಂದ್ರೆ ಕೋಲಾರದ ಕಡೆ ರೈತರು ಇಲ್ಲಿ ಬಂದು ಜಮೀನು ಮಾಡಿದ್ದಾರೆ. ಆತ ರೈತ ರಾಜ ಆಗ್ಬೇಕಾದ್ರೆ ಮಾಡ್ಬೇಕಾರೆ ಏನಪ್ಪ ಬಾ ಇಲ್ಲಿ ಟೀ ಕುಡಿಯೋನಂತ ಕರ್ಕೊಂಡೋಗಿ ಇಷ್ಟು ನೀನು ಬೆಳಿತೀಯಲ್ಲ ಹೆಂಗಂದ್ರೆ ನಾನು ಒಂದು ಬೆಳೆ ಕಟ್ಟಾದ ತಕ್ಷಣ ಸಾಲಿ ಬಲ್ ಬಿಡ್ತೀನಿ. ಒಂದು ಹಾರ್ವೆಸ್ಟ್ ಆದ ತಕ್ಷಣ ಒಂದು ವಾರಕ್ಕೆ ಒಂದ್ಸತಿ ಸಾಲಿ ಬಲ್ ಬಿಟ್ಕೊಂಡು ಹೋಗ್ತೀನಿ. 27 ಲಕ್ಷ ಆಗಿತ್ತು ಒಂದು ಒಬ್ಬಂದೇ, ಆ ಥರ ಎಲ್ಲರದಲ್ಲ. ಅಂದರೆ ಆ ವರ್ಷ 10-10 ಲಕ್ಷ ಬೆಳೆದಿರೋರು ಭಾಳ ಜನ ಆದರೆ ರೇಟ್ ಸಿಕ್ಕಬಟ್ಟ ರೇಟು. ಈಗ ಈ ತರಕಾರಿ ಈರುಳ್ಳಿ ಟೊಮೊಟೊ ಇಂಥವೆಲ್ಲ ಒಂದ್ಸರಿ ಕೈ ಹಿಡಿಯುತ್ತೆ, ಒಂದ್ಸರಿ ಲಾಸ್ ಆಗುತ್ತೆ ಅಂತಾರೆ. ಹಂಗಾಗ್ಬಿಟ್ಟು ನಾವು ಸುಮ್ಮನೆ ತೋಟಗಾರಿಕೆ ಬೆಳೆದ್ಬಿಡೋದು ವಾಸಪ್ಪ, ಅಡಿಕೆ ತೆಂಗು ಮಾವು ಸಪೋಟ ದಾಳಿಂಬೆ ಇಂಥವೆಲ್ಲ ಅಂತ ಇರ್ತಾರೆ ರೈತರು. ಆ ಕಡೆ ಏನು ಮನಸ್ಸು ಬರಲಿಲ್ಲ ನಿಮಗೆ? ನಮಗೆ ನೋಡಿ ಸರ್, ಇಲ್ಲಿ ಈ ಪ್ಲಾಟ್ನಲ್ಲಿ 250 ತೆಂಗಿನ ಗಿಡ ಹಾಕಿದ್ದೆ ನಾನು. 250 ತೆಂಗಿನ ಬಿಜಿಕಾರಿ ವಿರುದ್ಧರಪ್ಪರು ಅಂತಂದರೆ ಎಸ್ ಸಿ ವಿರುದ್ಧರಪ್ಪರು, ನೀನು ಈಗ ಏನು ಮಾಡ್ತೀವಿ ಇದೇ ಕಣಪ್ಪ, ಮುಂದೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಈಗಲೇ ಮಾಡಬೇಕು, ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅವರೇ ನಮಗೆ ದಾರಿ ತೋರಿಸಿದ್ದು. ಪ್ರತಿ ಪ್ಲಾಟ್ನಕ್ಕೂ ರಸ್ಸಿ ಇರಬೇಕು, ಪ್ಲಾಟ್ ಹಿಂಗಡಿಸ್ಬೇಕು, ಪ್ರತಿ ಪ್ರಾತಿಗೆ ತೆಂಗಿನ ಗಿಡ ಹಾಕು, ರಸ್ತೆಗೆ ಹಾಕು, ಇದೇ ಥರ ಫ್ಲಾಟ್ನಾಗ ಹಾಕಿಲ್ಲ, ಪ್ರತಿ ಪಟ್ಟಿ ಪಟ್ಟಿಗೂ ತೆಂಗಿನ ಗಿಡ, ಕಾಲುವೆಯಲ್ಲಿ ಈ ರೋಡು, ಆ ರೋಡ್ನೇ ಕಲ್ಲು 250 ಗಿಡದ್ದು, ನೀರು ಹೋಗ್ಬಿಟ್ಟು ಗಿಡ ಹೋಗ್ಬಿಟ್ರು. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಅಂದರೆ ನೀರು ಪರ್ಮನೆಂಟ್ ಬೇಕು, ತೆಂಗು ಅದೆಲ್ಲ ಭಾರಿ ತೆಂಗಿನ ಗಿಡ ಭಾರಿ ದುಡ್ಡಾಯ್ತು ನಮ್ಮ ತಂದೆ ನೋಡ್ಕೊಂತಿದ್ರು. ನೀರಿಲ್ದಾಗ ಏನು ಮಾಡಬೇಕು, ಹೋಗ್ಬಿಟ್ಟು ನೀರು ಒಂದು ಗಿಡ ಎರಡೇಡೋದು ನೋಡಿ, ರಸ್ತೆಗೆ ಎರಡೇ ಗಿಡ ಇರೋದು ಉಳ್ಕೊಂಡದವು ಅಷ್ಟೇ. ಈಗ ಅಡಿಕೆ ಅಂತವಂತೂ ಹಾಕ್ತಿವಲ್ಲ, ಅದಕ್ಕೆ ಪರ್ಮನೆಂಟ್ ನೀರು ಬೇಕೇ ಬೇಕು. ಈ ಭೀಮ ಸಮುದ್ರದಲ್ಲ ಅಡಿಕೆ ಹಾಕ್ತಿದ್ರು, ನೀರಿಲ್ದಲ್ಲೇ ಕೆಲವು ತೆಗೆದ್ಬಿಟ್ರು. ಇತ್ತೀಚೆಗೆ ಅಡಿಕೆ ಚಾಲು ಮಾಡಿದ್ದಾರೆ, ಭಾರಿ ರೇಟ್ ಅಂತಾರೆ ಅಡಿಕೆ, ಅಡಿಕೆ ಚಾಲು ಮಾಡಿದ್ದಾರೆ. ಅಂದ್ರೆ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂದ್ರೆ ಸತತವಾಗಿ ನೀರು ಇರಬೇಕು ಅಂತಾರ? ನೀರಿರಲೇಬೇಕು ಸರ್. ಈಗ ದಾಳಿಂಬ್ರೆ ಹಾಕ್ತಾರೆ, ಮಲ್ಲೂರಳ್ಳಿ ಅಲ್ಲೆಲ್ಲ ಭಾರಿ ದಾಳಿಂಬ್ರೆ ಬೆಳೀತಾರೆ, ನಮ್ಮ ರಾವಲ್ಕುಂಟೆ ಅಲ್ಲಿ ಇಲ್ಲಿ ದಾಳಿಂಬ್ರೆ ಬೆಳೀತಾರೆ. ಅದಕ್ಕೆ ನೀರು ಬೇಕು ಅಂದ್ರೆ 10-12 ವರ್ಷ ಇರುತ್ತೆ ಅದು. ಯಾವುದೋ ದಾಳಿಂಬ್ರೆ ಕೋಟಿ ಗಟ್ಟಲೆ ದುಡ್ಡು ಮಾಡಿದಾರೆ ಸರ್ ದಾಳಿಂಬ್ರೆ, ಒಳ್ಳೆ ಬೆಳೆ. ಈ ಸಣ್ಣ ಬೆಳೆಗಳು ಏನಪ್ಪ ಅಂದ್ರೆ ಒಂದು 3 ತಿಂಗಳು ಬೆಳೆ ಇದು, ಒಂದ್ಸರಿ ನೀರು ಹೋಗಿ ಲಾಸ್ ಆದ್ರೂ ಅಷ್ಟೊಂದು ಕಷ್ಟ ಆಗಲ್ಲ. ನಾವು 7-8 ವರ್ಷ ಬೆಳೆಸಿರ್ತೀವಿ ಅಡಿಕೆ ತೆಂಗು ಅವೆಲ್ಲ, ಪರ್ಮನೆಂಟ್ ನೀರು ಹೋಗ್ಬಿಟ್ರೆ ತುಂಬಾ ಲಾಸ್ ಆಗುತ್ತೆ, ತುಂಬಾ ನೋವು ಆಗುತ್ತೆ. ನೀರು ಪರ್ಮನೆಂಟ್ ಇದ್ರೆ ಮಾತ್ರ ಅವು ಲಾಂಗ್ ಕ್ರಾಪ್ಸ್ ಇಡಬೇಕು. ನೀರು ಹೆಚ್ಚು ಕಮ್ಮಿ ಆದರೆ ಹೆಂಗಪ್ಪ ಅಮ್ಮಂಗಿರಬಾರ್ದು. ಈ ಕಡೆ ಡ್ಯಾಮು ಅಂತ ಒಂದು ಇಲ್ಲಿ ರಂಗನ ಗುಡ್ಡ ಅಂತ ಇದೆ ಅನಗಲ್ ಹತ್ರ, ಅದು ತುಂಬಿದ್ರೆ ನಮ್ಮ ಬಾವಿಗಳ ನೀರು ಬರ್ತವೆ, ಅದು ತುಂಬಿದ್ರೆ. ಈ ಕಡೆಗಿಲ್ಲ ಅದು ಕನೆಕ್ಷನ್, ಓಬನಹಳ್ಳಿ ಹನುಮಂತನಹಳ್ಳಿಗಿಲ್ಲ, ನಮಗೆ ಇಲ್ಲಿಂದ ರಾಯದುರ್ಗ ರಾಯದುರ್ಗ ಉಡೇವಳ ಅಲ್ಲಿಗೆ ಟಚಿಂಗ್ ಐತೆ, ಈಗ ತುಂಬೈತೆ ಅಂತ ಕಾಣುತ್ತೆ. ಅದರಿಂದ ನೀರು ಚೆಕ್ ಡ್ಯಾಮ್ ಆಗಿಲ್ಲ, ತುಂಬ ನೀರು ಪರವಲ್ಲ, ಈಗ ಚೆನ್ನಾಗಿದೆ ಸರ್. ಇಷ್ಟು ವರ್ಷದಿಂದ ಟೊಮೆಟೊ ಬೆಳೆ ಬೆಳೀತಾ ಇದ್ರಲ್ಲ, ಸಂತೋಷ ನಿಮ್ದು ತಂದು ಕೊಟ್ಟಿದೆ? ಟೊಮೆಟೊ ಬೆಳೆ ಭಾರಿ ಸಂತೋಷ ಇದೆ ಸರ್. ಮುಂಚೆಲ್ಲಿ ಉಳ್ಳಿಗಡ್ಡೆ ಅಲ್ಲಿ ಬೆಳೀತಿದ್ವಿ, ಹೋದ ವರ್ಷ ಉಳ್ಳಿಗಡ್ಡೆ ಭಾರಿ ಲಾಸ್ ಮಾಡ್ಕೊಂಡು ಎಲ್ಲ ಬೇರಿನಲ್ಲಿ ಹಿಂಗೆ ಮುಟ್ಟಿದ ಸಾಕಂಗೆ ಅದು ಎಲ್ಲ ಏರಿಯಾದಲ್ಲೂ ಡ್ಯಾಮೇಜ್ ಆಗಿಬಿಡ್ತು. ಉಳ್ಳಿಗಡ್ಡೆ ಯಾಕೋ ಎಲ್ಲ ಡ್ಯಾಮೇಜ್. ಈಗ ನಾವು ಉಳ್ಳಿಗಡ್ಡೆ ಸದ್ಯಕ್ಕೆ ಬಿಟ್ಟಿದ್ವಿ, ಟೊಮೆಟೊ ಅಂತೂ 1 ವರ್ಷ ಬಿಟ್ಬಿಡ್ದಂಗೆ ಆಗ್ತಾ ಇದ್ವಿ, ನಮಗೆ ಭಾರಿ ಅನುಕೂಲನೇ ಇದೆ ಸರ್. ಇಷ್ಟು ವರ್ಷ ಆದ್ರೂ ಈ ಅಷ್ಟೊಂದು ವಯಸ್ಸಾದ್ರೂ ಇನ್ನು ಉತ್ಸಾಹವಾಗಿ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಹೆಂಗ್ ಕೃಷಿ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರಾಗಿ ಬಂದ್ರೆ ಎಲ್ಲ ತೋರಿಸ್ತೀವಿ, ಮಾಡ್ತೀವಿ, ನೋಡಿಸ್ತೀವಿ, ಮಾಡ್ರಪ್ಪ ಅಂತ ಹೇಳ್ತೀವಿ. 1 ಎಕರೆ ಹಾಕಿ ಟೊಮೆಟೊ, 10 ಎಕರೆ ಜಮೀನ್ ಐತಲ್ಲ, ಬೋರ್ ಹಾಕ್ಸ್ರಿ. ಒಂದೇ ಇಂಜಿನಿಯರ್ ಬಂದ್ರು 1 ಎಕರೆ, ಈ ಕಾಲದಾಗ ಡ್ರಿಪ್ಪು, 1 ಎಕರೆ ಬೆಳೆದ್ರೆ ಸಾಕು. ಯಾವ ಕೆಲ್ಸಕ್ಕೆ ಹೋಗ್ತೀರಿ, ಓದಿದಾರ ವ್ಯವಸಾಯ ಮಾಡಕ್ ಬಂದಿದ್ರೆ ಎಲ್ಲಂದ್ರೆ ಅಲ್ಲೇ ಮಾಡ್ರಿ ಅಂತ ಹೇಳ್ತೀವಿ. ಈಗ ಈ ಕಾರ್ಯಕ್ರಮ ಕೇಳಂತ ರೈತ ಬಂದವ್ರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಸೀದಾ ನಮ್ಮ ಪ್ಲಾಟಿಗೆ ಬಂದ್ರೆ ನಾವು ಡೀಟೇಲ್ಸ್ ಹೇಳ್ತೀವಿ. ವಿರೂಪಾಕ್ಷಪ್ಪರ್ ಅಂತ ಅಗ್ರಿಕಲ್ಚರ್ ಆಫೀಸರ್, ಅವರೆಲ್ಲ ಅಲ್ಲಿ ರೈತರನ್ನೆಲ್ಲ ಕರ್ಕೊಬಂದು ಮುಸ್ಲಿಮಿ ಹತ್ರ ಕರ್ಕೊಬಂದ್ರು, ನೋಡಿ ಅವ್ರು ಸಂತೋಷಪಟ್ಟೋದ್ರು. ಆ ಥರ ಅವರೇ ಆಫೀಸರ್ಗಳೇ ಕರ್ಕೊಬಂದ್ರು ನಮ್ಮ ಹೊಲಕ್ಕೆ, ಅವ್ರು ಬಂದ್ರು ನಾವು ಸಲಹೆ ಕೊಡ್ತೀವಿ. ಆಂಧ್ರದಿಂದ ಬಂದಿದ್ರು, ಏನಪ್ಪ ಇದು. ಆಮೇಲೆ ಕೋಲಾರದವ್ರು ಬಂದು ಅಲ್ಲಿ ವ್ಯವಸಾಯ ಮಾಡಿದ್ದಾರೆ, 50 ಎಕರೆ ಗಟ್ಟಲೆ ಹಾಕ್ತಾರೆ. ಅವ್ರು ಬಂದು ನಮ್ಮ ನೋಡಿ ಎಂಥ ಪ್ಲಾಟಪ್ಪ, ನಾನು ಇಂಥ ಪ್ಲಾಟೇ ನೋಡಲಿಲ್ಲ ಅಂದ್ರೆ ಮುಸ್ಲಿಮ್ ಮೇಲೆ. ಸ್ವಲ್ಪ 3 ಎಕರೆ 4 ಎಕರೆ ಮೈಂಟೈನ್ ಮಾಡಿದ್ವಿ, ಹಂಗೆ ಚೆನ್ನಾಗಿತ್ತು, ಚೆನ್ನಾಗಿ ಬಂತು ಸರ್. ಬರ್ತಾರೆ ನೋಡ್ಕೊಂಡು ಹೋಗಿ ಬರ್ತಾರೆ, ಅವರಿಗೆಲ್ಲ ಸಲಹೆ ಕೊಡ್ತೀವಿ, ಏನಿದೆ ಹೆಂಗೆ ಮಾಡಿದೆ ಏನು ಅಂತ ಕೇಳಿದ್ರೆ ಅಲ್ಲಿ ನಾವೇನು ಮಾಡಿದ್ವಿ ಅದನ್ನೆಲ್ಲ ಹೇಳ್ತೀವಿ. ಇನ್ನೂ ಒಂದು ಪ್ಲಾಟ್ ನೋಡೋಕೆ ಹೋಗ್ರಿ, ಅದು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀವಿ. ಬರಲಿಲ್ಲ, ಫೋನ್ನೇ ಮಾತಾಡ್ತೀವಿ. ಅವ್ರು ಫೋನ್ ಮಾಡಿದ್ರೆ ಏನಣ್ಣ ಏನು ಮಾಡಬೇಕು ಏನಿಲ್ಲ ಅಂತಂದು ಎಲ್ಲ ಹೇಳ್ತೀವಿ. ಒಂದು ಸರ್ತಿ ಬಂದು ಹೋಗ್ರಿ ಅಂತಲೂ ಹೇಳ್ತೀವಿ. ನಿಮ್ಮದು ಫೋನ್ ನಂಬರ್ ಹೇಳ್ರಿ. 8798382900. ರೈತ ಬಾಂಧವರೇ, ಇದು ಕೊಂಡಹಳ್ಳಿಯ ಪ್ರಗತಿಪರ ಕೃಷಿಕರಾದ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ 8772838290. ಬಹಳ ಸಂತೋಷ ತಿಪ್ಪೇಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ಈ ಟೊಮೆಟೊ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಟೊಮ್ಯಾಟೊ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆಟಿ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ಇಂದು ನಾವು ಅಡಿಕೆ ಬೆಳೆಯಲ್ಲಿ ಬೋರಾನ್ ಪೋಷಕಾಂಶದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆ ಮತ್ತು ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಸಂಬಂಧಿಸಿದಂತೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಮುಖ್ಯವಾಗಿ ಬೋರಾನ್ ನಮಗೆ ಸಸ್ಯಕ್ಕೆ ಅತಿ ಕಮ್ಮಿ ಪ್ರಮಾಣದಲ್ಲಿ ಬೇಕಿದ್ದರೂ ಕೂಡ ಇದರ ಪ್ರಾಮುಖ್ಯತೆ ಸಸ್ಯಕ್ಕೆ ಬಹಳ ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಕಾಣ್ಬೋದು. ಅಡಿಕೆ ನಮ್ಮ ಒಂದು ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಒಂದು ಬೆಳೆ. ಆದುದರಿಂದ ಇದರಲ್ಲಿ ಬೋರಾನ್ನ ಅಂಶ ಕಡಿಮೆ ಇದ್ದರೆ ಯಾವ ರೀತಿ ಇದರ ಒಂದು ದುಷ್ಪರಿಣಾಮ ಆಗುತ್ತೆ ಅಂತ ನಾವು ನೋಡೋಣ. ಮೊದಲಿಗೆ ಬೋರಾನ್ನ ಮಹತ್ವ ಸಸ್ಯಕ್ಕೆ ಯಾಕೆ ಬೇಕು ಅಂತ ನೋಡಿದಾಗ ರೈತ ಬಾಂಧವರೇ, ಇದು ಬೋರಾನ್ ಬೀಜೋತ್ಪಾದನೆಯಲ್ಲಿ ಅಂದರೆ ಅಡಿಕೆ ಒಂದು ಕಾಯಿ ಕೊಟ್ಟಕ್ಕೆ ಅಂದರೆ ಅಡಿಕೆ ಒಂದು ಕಾಯಿ ಕೊಟ್ಟಕ್ಕೆ ಒಂದು ಬಹಳ ಪ್ರಮುಖವಾಗಿ ಬೇಕಾಗಿರುವುದೊಂದು ಬೋರಾನ್ ಅಂಶ ಬಹಳ ಪ್ರಮುಖವಾಗಿ ಬೇಕು ರೈತ ಬಾಂಧವರೇ. ಅದು ಮಣ್ಣಿನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿದ್ದರೆ, ಬೋರಾನ್ ಒಂದು ಅವಶ್ಯಕತೆಗಿಂತ ಕಡಿಮೆ ಪ್ರಮಾಣದಲ್ಲಿದ್ದರೆ ಏನಾಗುತ್ತೆ ಅಂದರೆ ರೈತ ಬಾಂಧವರೇ, ಅಡಿಕೆ ಸರಿಯಾದ ಟೈಮಲ್ಲಿ ಹೂ ಬಿಡುವುದಿಲ್ಲ, ಕೆಲವೊಂದು ಸಮಯದಲ್ಲಿ ಹೂವನ್ನೇ ಬಿಡುವುದಿಲ್ಲ, ಹಾಗೂ ಕಾಯಿನ ಕಟ್ಟೋದೇ ಇಲ್ಲ. ಈ ಒಂದು ಸ್ಥಿತಿಗೆ ಸಸ್ಯ ತಲುಪುತ್ತೆ. ಹಾಗೂ ಕಾರ್ಬೋಹೈಡ್ರೇಟ್ಗಳ ಒಂದು

ಓಡುವ ಕುದುರೆಯಾದೆ. ಚಪ್ಪರದ ಕಂಬವಾದೆ ಮೈ ದುಂಬುವ ಕುಣಿತಕ್ಕೆ ನಂದಿಯ ಕೋಲು ಆದೆ.